ರಾಜ್ಯಕ್ಕೆ ಡಿಸೆಂಬರ್ನಲ್ಲಿ ಪ್ರಧಾನಮಂತ್ರಿ ಭೇಟಿ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಅಕಾಲಿಕ ಮಳೆಯಿಂದ ವ್ಯಾಪಕ ಬೆಳೆ ಹಾನಿ, ರೈತರಿಗೆ ಪರಿಹಾರ ವಿತರಿಸಲು ಸಿದ್ದರಾಮಯ್ಯ ಆಗ್ರಹ. ಕೋವಿಡ್ ಲಸಿಕಾ ಪ್ರಗತಿ, ರಾಜ್ಯಗಳ ಆರೋಗ್ಯ ಸಚಿವರೊಂದಿಗೆ ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ ಸಮಾಲೋಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಆಕಾಶವಾಣಿ ಮಡಿಕೇರಿ, ಸಮಯ 6:55. ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಂಧವರಿಗೆಲ್ಲ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಕೇಳಿ, ಕೊಡಗು ಜಿಲ್ಲೆಯಲ್ಲಿ ಭತ್ತದ ಬೇಸಾಯ ಕುರಿತ ಮಾಲಿಕೆ ಭತ್ತ ಚಿತ್ತ. ವಿರಾಜಪೇಟೆ ತಾಲೂಕು ಮಗ್ಗುಲ ಗ್ರಾಮದ ಪುಲಿಯಂಡ ಜಗದೀಶ್ ಅವರೊಂದಿಗೆ ಸಂವಾದ. ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ, ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿಯಾಡುವಾಗ, ರೈತ ನಮ್ಮ ತಾಯಿಯಂತೆ ಅವನಾಸ್ತಿ ನೇಗಿಲು, ನಮ್ಮ ಸಾಕೋ ಭೂಮಿ ತಾಯಿ ನನ್ನ ನಿನ್ನ ತಾಯಿಗಳು. ಕೊಡಗಿನಲ್ಲಿ ಭತ್ತದ ಕೃಷಿ ಕುರಿತ ಕಾರ್ಯಕ್ರಮ ಭತ್ತ ಚಿತ್ತ. ಹಸಿರಿನ ಜೊತೆಗೆ ಹಸಿರಿನ ಒಳಗೆ, ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ಕೇಳುಗರೆ, ಇವತ್ತು ವಿರಾಜಪೇಟೆ ತಾಲೂಕು ಮಗ್ಗಲು ಗ್ರಾಮದ ಪುಲಿಯಂಡ ಜಗದೀಶ್ ಅವರ ಜೊತೆಗೆ ನಾವು ಮಾತನಾಡುತ್ತಿದ್ದೀವಿ. 12 ಎಕರೆ ಗದ್ದೆಯಲ್ಲಿ ಭತ್ತವನ್ನು ಬೆಳೀತಾ ಇದ್ದಾರೆ. 10 ಎಕರೆ ಕಾಫಿ ತೋಟ ಇದೆ. 1-2 ಎಕರೆ ಪ್ರದೇಶದಲ್ಲಿ ಭತ್ತ ಬೆಳೆಯೋದು ಕಷ್ಟ ಅನ್ನುವ ಈ ದಿನಗಳಲ್ಲಿ 12 ಎಕರೆಯಲ್ಲಿ ಹೇಗೆ ಗದ್ದೆಯನ್ನು ಬೆಳೀತಾ ಇದ್ದಾರೆ ಅಥವಾ ಭತ್ತವನ್ನು ಸಾಗುವಳಿ ಮಾಡ್ತಾ ಇದ್ದಾರೆ, ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ವಿಚಾರಗಳನ್ನ ಪ್ರಸಾರ ಮಾಡುತ್ತಿದ್ದೀವಿ. ಜಗದೀಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಾವು ಓದಿದ್ದೇನು? ನಾನು ಬೆಂಗಳೂರಿನಲ್ಲಿ MES ಕಾಲೇಜಲ್ಲಿ BA ಓದಿದ್ದೆ. ಯಾವಾಗ? 80ನೇ. ಪದವಿ ಮಾಡಿಕೊಂಡು ಆಮೇಲೆ ಏನಾದ್ರೂ ಉದ್ಯೋಗ ಮಾಡಿದ್ರೆ? ಆಮೇಲೆ ನಾನು ಕಂಪನಿಯಲ್ಲಿ ಆಂಧ್ರದಲ್ಲಿ ಕೆಲಸ ಮಾಡಿದ್ದೆ. ನನಗೆ ತಿರುಪತಿ ನಂದು ಹೆಡ್ ಕ್ವಾರ್ಟರ್ಸ್ ಆಗಿತ್ತು. ನಾನು ತಿರುಪತಿ, ಚಿತ್ತೂರು, ಪುತ್ತೂರು, ಶ್ರೀಕಾಳಹಸ್ತಿ, ಅದ್ 4 ಮಾರ್ಕೆಟ್ ನ ನಾನು ಅಲ್ಲಿ ಕವರ್ ಮಾಡ್ತಾ ಇದ್ದೆ. ಆಂಧ್ರದಲ್ಲೇ ಹೆಚ್ಚು ಕೆಲಸ ಮಾಡಿದ್ರೆ? ಇಲ್ಲ, ನಾನು 1.5 ವರ್ಷ ಅಲ್ಲಿ ಕೆಲಸ ಮಾಡಿದ್ದೆ. 1.5 ವರ್ಷ ಅಷ್ಟೇ. ಆಮೇಲೆ ನನ್ನ ಕಾರಣಾಂತರಗಳಿಂದ ಕೊಡಗು ಜಿಲ್ಲೆಗೆ ವಾಪಸ್ ಬಂದು ಇಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿದ್ರೆ ಆಮೇಲೆ ನೇರವಾಗಿ ಕೊಡಗುಗೆ ಬಂದೆ. ಅದ್ರ ಮಧ್ಯದಲ್ಲಿ ಕೆಲಸ ಚೇಂಜ್ ಮಾಡೋಣ ಅಂತ ನಾನು ರೆಪ್ರೆಸೆಂಟೇಟಿವ್ ಆಗಿ ನನಗೆ ಮೈಸೂರು ಇದರಲ್ಲಿ ಸಿಕ್ಕಿತ್ತು. ಯಾಕಂದ್ರೆ ನಂದು ವಿಚಾರಗಳಿಗೆ ಅವ್ರದ್ದು ಹೊಂದಾಣಿಕೆ ಆಗ್ಲಿಲ್ಲ, ಸೊ ಹಾಗಾಗಿ ನಾನು ಅದಕ್ಕೆ ಸೇರ್ಲಿಲ್ಲ. ಮತ್ತೆ ನಾನು ಕೊಡಗಿಗೆ ಬಂದು ಇಲ್ಲೇ ನೆಲೆಸಿಕೊಂಡೆ. ಒಟ್ಟು ನಿಮ್ಮ ತಂದೆಯವರು ಮಾಡಿದ್ದ ತೋಟ ಗದ್ದೆ ಎಷ್ಟು? ಇಲ್ಲ, ನಮ್ಗೆ ತಂದೆಯವರು ಮಾಡಿದ ಗದ್ದೆ ಇದೆಲ್ಲ ಇತ್ತು, ತೋಟ ಅಷ್ಟೇನು ಇರಲಿಲ್ಲ. ನಮ್ಗೊಂದು 2.5 ಎಕರೆ ತೋಟ ಇತ್ತು ಅಷ್ಟೇ ಆವಾಗ, ಬಾಕಿ ಜಾಗ ಇತ್ತು. ಅದನ್ನ ನಾನು ಅದನ್ನ ತೋಟ ಮಾಡಿದೆ. ಅದು ಯಾಕೆ ತೋಟ ಮಾಡ್ಲಿಲ್ಲ ತಂದೆಯವರು ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಕೊಡಗಿನಲ್ಲಿ ಭತ್ತದ ಕೃಷಿಗೆ ತುಂಬಾ ಒತ್ತು ಕೊಡ್ತಾ ಇದ್ರು. ಸೊ ಇವತ್ತು ತುಂಬಾ ಜನ ಕಾಫಿ ತೋಟ ಅದಿದು ವಾಣಿಜ್ಯ ಬೆಳೆಗಳು ಬೇರೆ ಬೇರೆ ಕಾರಣಗಳಿಂದ ಹಣ ಗಳಿಸಿರ್ಬೋದು. ಬಟ್ ಹಿಂದಿನ ದಿನಗಳಲ್ಲಿ ಕೊಡಗಲ್ಲಿ ನನಗೆ ಗೊತ್ತಿರುವ ಹಾಗೆ ಭತ್ತದ ಕೃಷಿಯಲ್ಲೇ ಬದುಕಿದವರು ತುಂಬಾ ಜನ ಇದ್ದಾರೆ. ಹಾಗಾಗಿ ಹೆಚ್ಚಿನ ಜನ ಕಾಫಿ ತೋಟದ ಕಡೆ ಒಲವು ಕಮ್ಮಿ ಇತ್ತು. ಹಾಗಾಗಿ ಅಂದ್ರೆ ತಾವು ಹೇಳೋ ಪ್ರಕಾರ ನಿತ್ಯದ ಜೀವನಕ್ಕೆ ಅಕ್ಕಿ ಬೇಕು. ಹೌದು, ಹಾಗಾಗಿ ಭತ್ತ ಬೆಳೀತಾ ಇದ್ರು, ಜೊತೆಗೆ ದುಡ್ಡನ್ನು ಮಾಡ್ತಾ ಇದ್ರು ಅಂತ ಹೇಳ್ತೀರಾ? ಅಲ್ಲ, ದುಡ್ಡು ಅಂತ ಹೇಳಿದ್ರೆ ಶ್ರೀಮಂತಿಕೆ ಇಲ್ಲ, ನಿಮ್ಮ ಖರ್ಚಿಗೆ ಏನ್ ಬೇಕೋ ಅದು ಸಿಗ್ತಾ ಇತ್ತು. ಮೊದಲೆಲ್ಲ ಕೊಡಗು ಜಿಲ್ಲೆಯಲ್ಲಿ ಇದೇ ಭತ್ತದ ಕೃಷಿಯಿಂದಾನೇ ಎಲ್ಲರೂ ಅವರ ಮಕ್ಕಳಿಗೆ ಒಳ್ಳೊಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ಸಾಧಾರಣವಾಗಿ ಕೊಡಗು ಜಿಲ್ಲೆಯಿಂದ ಎಲ್ಲ ಹೊರ ಜಿಲ್ಲೆಗಳಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡದಂತವರೇ ಇರೋದು ಹೆಚ್ಚಿನ ಸಂಖ್ಯೆಯಲ್ಲಿ. ಸೊ ಹಾಗಾಗಿ ಆ ಕಾಲದಲ್ಲಿ ಬರೀ ಭತ್ತದ ಕೃಷಿಯಿಂದಾನೇ ಈ ಮಟ್ಟಿಗೆ ಅವರು ವಿದ್ಯಾಭ್ಯಾಸ ಪಡೆದಿರ್ಬೇಕಾದ್ರೆ, ಸೊ ಅದ್ರ ಬಗ್ಗೆ ಲಾಭದಾಯಕ ಇಲ್ದೇ ಹೋದ್ರೆ ಯಾರು ಮಾಡ್ತಾ ಇದ್ದಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಹೌದು ಹೌದು. ಸುಮ್ ಸುಮ್ನೆ ನಮ್ಮ ಹಿರಿಯರು ಕೃಷಿಯನ್ನ ಅವಲಂಬಿಸಿಕೊಂಡು ಬರಲಿಲ್ಲ ಅಥವಾ ಕೃಷಿ ಮಾಡ್ಕೊಂಡು ಬರಲಿಲ್ಲ, ಅದನ್ನ ಅರ್ಥಪೂರ್ಣವಾಗಿ ಸ್ವೀಕರಿಸಿಕೊಂಡ್ರು, ಹಾಗೆ ಅದರಲ್ಲಿ ಬೆಳೀತಾ ಬಂದ್ರು. ಹೌದು. ಮತ್ತೆ ಇನ್ನೊಂದು ಸರ್, ನಮ್ಗೆ ಕೊಡಗು ಜಿಲ್ಲೆಯಲ್ಲಿ ಆಚಾರ ವಿಚಾರಗಳೆಲ್ಲ ಸಂಬಂಧಪಟ್ಟಂಗೆ ಹಬ್ಬ ಹರಿದಿನಗಳಿಗೆ ಭತ್ತದ ಗದ್ದೆನೆ ಮೂಲ. ಸೊ ಭತ್ತದ ಗದ್ದೆ ಇಲ್ಲ ಅಂತ ಹೇಳಿದ್ರೆ ಯಾವುದು ನಮ್ಮ ಹಬ್ಬಕ್ಕೆ ಅರ್ಥಪೂರ್ಣ ಆಗೋದೇ ಇಲ್ಲ. ಈಗ ಉತ್ರಿ ತಗೊಳ್ಳಿ, ಅದಕ್ಕೆ ನಮ್ಗೆ ಬೇಕೇ ಬೇಕು. ಕೈಲ್ ಮುಹೂರ್ತ ತಗೊಂಡ್ರೆ ಅದು ಭತ್ತದ ಕೃಷಿ ಆದ್ಮೇಲೆ ಮಾಡುವಂತ ಒಂದು ಹಬ್ಬ. ಮತ್ತೆ ತಲಕಾವೇರಿ ತಾಯಿದು ತೀರ್ಥ ಬರೋ ದಿವಸ, ಅದೆಲ್ಲ ಕೃಷಿಗೆ ಸಂಬಂಧಪಟ್ಟ ವಿಚಾರಗಳೇ. ಹಾಗಾಗಿ ನಮ್ಗೆ ಕೊಡಗಿನಲ್ಲಿ ನಮ್ಮ ಆಚಾರ ವಿಚಾರ ಪದ್ಧತಿಗಳು ಮುಂದಕ್ಕೆ ನಿರಂತರ ಉಳಿಬೇಕು ಅಂತ ಹೇಳಿದ್ರೆ ನಾವು ಭತ್ತದ ಕೃಷಿ ಹತ್ರ ಒಲು ತೋರಿಸಲೇಬೇಕು. ಅದು ನಾನು ಕಂಡುಕೊಂಡ ಒಂದು ರೀತಿ, ನಮ್ಮ ಜೀವನದ ಅವಿಭಾಜ್ಯ ಅಂಗ ಅಂತಾನೆ ಹೇಳ್ಬೋದು. ಕೃಷಿ ಅನ್ನೋದು ಅನೇಕರಿಗೆ ತುಂಬಾ ಇಷ್ಟವಾದ ಕಸಬು, ಈ ಹಿಂದಾಗಿದ್ದು ಈಗಲೂ ಇದೆ. ಈಗಲೂ ಇದೆ. ಭತ್ತದ ಕೃಷಿ ಬಗ್ಗೆ ಒಲು ಯಾರಿಗೂ ಇರಲಿಲ್ಲ, ಲಾಭದಾಯಕ ಅಲ್ಲ ಅಂತ. ಇದರಲ್ಲಿ ಒಂದು ಲಾಭದಾಯಕ ಲಾಸ್ಟ್ ನೋಡ್ಬೇಕಾಗುತ್ತೆ ನಾವು. ಇದರಲ್ಲಿ ನೀವು ಭತ್ತ ಬೆಳೆದ್ರೆ ನಿಮ್ಗೆ ಇಡೀ ವರ್ಷದ ಊಟಕ್ಕೆ ಅಕ್ಕಿ ಬೆಳೆಸುವಂತದಕ್ಕೆ ನಿಮ್ಗೆ ನಿಮ್ದೇ ಅಕ್ಕಿ ಸಿಗ್ತದೆ. ಸೊ ಬೇರೆ ಕಡೆ ಅವಲಂಬಿಸಬೇಕಂತಿಲ್ಲ. ಮತ್ತೆ ನಮ್ಗೆ ನೀರಿನ ಮಟ್ಟ, ವಾಟರ್ ಟೇಬಲ್ ಅಂತ ನಾವ್ ಹೇಳ್ತೀವಿ. ಸೊ ಅದು ನಿಮ್ಗೆ ಕೊಡಗು ಜಿಲ್ಲೆಯಲ್ಲಿ ನಿರಂತರವಾಗಿ ಚೆನ್ನಾಗಿರ್ಬೇಕು ಅಂತ ನೀವು ಭತ್ತದ ಕೃಷಿ ಮಾಡ್ಲೇಬೇಕು. ನೀವು ಬೇರೆ ಏನೇ ಮಾಡಿದ್ರು ವಾಟರ್ ಟೇಬಲ್ ಮೇಲೆ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ನಿರಂತರವಾಗಿ ನೋಡಿ, ಜೂನ್ ನಿಂದ ಆಲ್ಮೋಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ವರೆಗೂ ಕೊಡಗು ಜಿಲ್ಲೆಯಲ್ಲಿ ಭತ್ತಗಳಲ್ಲಿ ನೀರು ನಿಲ್ಲಿಸಿ ನಾವು ಕೃಷಿ ಮಾಡ್ತೀವಿ. ಸೊ ಆ ಸಂದರ್ಭದಲ್ಲಿ ನಮ್ಗೆ ಎಲ್ಲಾ ಬಾವಿಗಳಲ್ಲೂ ನೀರಿಗೇನು ತೊಂದರೆ ಬರೋದಿಲ್ಲ. ಅದು ಕೂಡ ಒಂದು ವಿಚಾರನೇ. ಹರಿಯುವ ನೀರನ್ನ ಅಲ್ಲಲ್ಲಿ ತಡೆಗಟ್ಟಿ ಅಂತರ್ಜಲಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಮತ್ತೆ ಅದು ಪುನರ್ಬಳಕೆ ಆಗುವ ಒಂದು ರೀತಿ ನೀತಿಯಲ್ಲಿ ಕೆಲಸಗಳು ಮಾಡಿಲ್ಲ ಸರ್. ಈಗ ಭತ್ತದ ಕೃಷಿ ಮಾಡಿದಾಗ ಎಲ್ಲೂ ಹರಿಯುವ ನೀರನ್ನ ತಡಿಬೇಕು ಅವಶ್ಯಕತೆನೇ ಇರಲ್ಲ, ಅದಿಲ್ಲಿ ಬಂದಿರುತ್ತೆ. ಭತ್ತವನ್ನ ಬೆಳಿಬೇಕಾದ್ರೆ ನೀರ್ ಬೇಕೇ ಬೇಕಲ್ವಾ, ನಾವೇ ತಡೆದಿಟ್ಟಿರ್ತೀವಿ. ಸೊ ಹಾಗಾಗಿ ಅದು ನಮ್ಗೆ ಮುಂದಕ್ಕೆ ನಮ್ಮ ಯುವ ಪೀಳಿಗೆಗೆ ಯಾಕಂದ್ರೆ ಅದು ಬೇಕೇ ಬೇಕು. ತಂದೆಯವರು ಎಷ್ಟು ಭತ್ತ ಬೆಳೀತಾ ಇದ್ರು? ಇಷ್ಟು ಎಕರೆ ಬೆಳೀತಾ ಇದ್ರು, 12 ಎಕರೆ. ಹೌದು. ಈಗಲೂ ಉಳಿಸ್ಕೊಂಡು ಕೊಡಗಿನಲ್ಲೂ ಜನ ಮಾತಾಡೋದಿದೆ, ರೈತರು ಕಷ್ಟ ಇದೆ, ಜನ ಸಿಗಲ್ಲ, ಆಮೇಲೆ ಲಾಭ ಆಗಲ್ಲ, ಆಮೇಲೆ ಇನ್ನು ಹಂದಿಗಳ ಕಾಟ, ಕಾಡಾನೆಗಳ ಕಾಟ, ಇನ್ನು ಬೇರೆ ಬೇರೆದೆಲ್ಲ ಹೇಳ್ತಾರೆ. ನೀವು 12 ಎಕರೆಯಲ್ಲಿನೂ ಭತ್ತವನ್ನ ಸಾಗುವಳಿ ಮಾಡ್ತಾ ಬಂದಿದ್ರಿ, ಬಿಟ್ಟಿಲ್ಲ. ಹೌದು. ಭತ್ತದ ಕೃಷಿಯಲ್ಲಿ ನಾನು ಹೇಳ್ದಂಗೆ ನಮ್ದೇ ಅಕ್ಕಿ ಊಟ ಮಾಡೋದಂತ ಅದೊಂದು ಮನಸ್ಸಿಗೆ ಒಂದು ಖುಷಿ, ಅದು ಒಂದು ನಿಜ. ಆಮೇಲೆ ನಾವು ನಾನು ಎರಡು ತರ ಭತ್ತವನ್ನ ಬೆಳಿತೀನಿ. ಒಂದು ನಮ್ಮ ಇಲ್ಲಿ ದೊಡ್ಡಿ ಅಂತ ಕರೀತಾರೆ, ಅದನ್ನ ಬೆಳಿತೀನಿ. ಮತ್ತೆ ನನಗೆ ಊಟಕ್ಕೆ ಬೇಕಾದಂಥದ್ದು BKB ಅಥವಾ ಈ ವರ್ಷ ನಾನು BR ಅಂತ ನಟ್ಟಿದ್ದೀನಿ. ಸೊ ಅದು ನನಗೆ ವರ್ಷಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನಾನು ಶೇಖರಣೆ ಮಾಡಿ ಇಟ್ಕೊಂಡು ಮಿಕ್ಕಿದ್ದನ್ನು ನಾನು ಮಾರ್ಬಿಡ್ತೀನಿ ಮಾರ್ಕೆಟ್ಗೆ. ಅದು ನಮ್ಮ ಬಾಯ್ಲ್ಡ್ ರೈಸ್ ಮಾಡಲಿಕ್ಕೆ ಇರುವಂತ ದೊಡ್ಡಿ. ಸೊ ಹಾಗಾಗಿ ಅದಕ್ಕೆ ಕೂಡ ಮಾರ್ಕೆಟ್ ಇದೆ. ಬಟ್ ನನಗೆ ಗೊತ್ತಿರೋ ಹಾಗೆ ಈಗ ನಾವು ಒಂದು 5 ವರ್ಷದಿಂದ ಏನ್ ರೇಟ್ ಸಿಗ್ತಾ ಇದೆ ಅದೇ ರೇಟ್ ಸಿಗ್ತಾ ಇದೆ. ಹಾಗಾಗಿ ನಮ್ಗೆ ಒಂದ್ ಸ್ವಲ್ಪ ಉತ್ತಮ ಬೆಲೆ ಸಿಕ್ಕಿದ್ರೆ ಅದರಲ್ಲಿ ನಷ್ಟ ಆಗ್ಲಿಕ್ಕಿಲ್ಲ. ನಷ್ಟ ಅಂತ ಹೇಳಕ್ ಆಗೋದಿಲ್ಲ, ಬಟ್ ನಿಮ್ಗೆ ಅಲ್ಲಲ್ಲಿಗೆ ಸಮತೋಲನ ಆಗಿ ಮೈಂಟೈನ್ ಮಾಡ್ಕೊಂಡು ಹೋಗ್ಬಹುದು. ಅದ್ರ ನಾವು ಕೆಲವು ಮಾರ್ಗಗಳನ್ನ ನಾವು ಅನುಸರಿಸಬೇಕಾಗುತ್ತೆ. ಅದರಲ್ಲಿ ಖರ್ಚು ವೆಚ್ಚಗಳನ್ನ ನಾವ್ ಹೇಗೆ ನಿರ್ವಹಣೆ ಮಾಡಬೇಕಾಗುತ್ತೆ, ಈ ಲೇಬರ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡಬೇಕು. ಸೊ ಅವುಗಳೆಲ್ಲ ಮಾಡ್ಕೊಂಡು ಹೋದ್ರೆ ನಮ್ಗೆ ತುಂಬಾ ತೊಂದರೆಗಳು ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಅದು ಬಹಳ ಮುಖ್ಯವಾದ ಸಂಗತಿ. ಹೌದೌದು. ಖರ್ಚುಗಳು ಹೆಚ್ಚಾದಂಗೆಲ್ಲ ಹೊರೆ ಹೆಚ್ಚಾದಂತೆಲ್ಲ ಜನಗಳಿಗೆ ನಿರಾಸೆ ಆಗುತ್ತೆ, ಯಾಕಾಗಿ ಮಾಡ್ಬೇಕಪ್ಪ ಅನ್ನೋ ತರ ಆಗ್ಬಿಡುತ್ತಲ್ವಾ. ಹೇಳಿ, ಈಗ ಮಾಡ್ತಿದ್ರಿ ನೀವು? ಸರ್, ನಾನು ಈಗ ಭತ್ತದ ಕೃಷಿ ಬೆಳಿಬೇಕಾದ್ರೆ ನಿಮ್ಗೆ ಮೇನ್ ಫಸ್ಟ್ ಬಿತ್ತನೆ ಬೀಜವನ್ನ ಆಯ್ಸ್ಕೊಳ್ಳೋದೆ ಮೇನ್. ಸರಿ. ಸೊ ಅದರಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ನಾನು ದೊಡ್ಡಿಗೆ ನಂದೇ ಭತ್ತೆಯಲ್ಲಿ ಗದ್ದೆಯಲ್ಲಿ ಬೆಳೆದಂತ ಬೀಜಗಳನ್ನೇ ನಾನು ಉಳಿಸ್ಕೊಳ್ತೀನಿ. ಈಗ ನೀವು ಕೊಡಗು ಜಿಲ್ಲೆಯಲ್ಲಿ ನೋಡಿರ್ಬೋದು, ನಾವು ಭತ್ತವನ್ನು ಕ್ಲೀನ್ ಮಾಡುವಾಗ ಅದನ್ನ ಅರ್ಧ ಚಂದ್ರಾಕಾರದಲ್ಲಿ ಕ್ಲೀನ್ ಮಾಡ್ತೀವಿ. ಸೊ ಆ ಸಂದರ್ಭದಲ್ಲಿ ನಾವು ಮಧ್ಯಭಾಗದಲ್ಲಿ ಇದ್ದಂತ ಭತ್ತವನ್ನ ಶೇಖರಣೆ ಮಾಡಿ ಅದನ್ನ ಒಣಗಿಸಿ ಮುಂದಿನ ವರ್ಷಕ್ಕೆ ಅದನ್ನ ಭತ್ತಕ್ಕೆ ನಾವು ಬೆಳಿಲಿಕ್ಕೆ ಶೇಖರಣೆ ಮಾಡಿಟ್ಟಿರ್ತೀವಿ. ಸೊ ಹಾಗಾಗಿ ಅಲ್ಲಿಂದಾನೇ ನಾವು ನಮ್ಮ ಒಂದು ಕ್ವಾಲಿಟಿನ ಮೇಂಟೈನ್ ಮಾಡ್ಕೊಳ್ಳೋಕೆ ನಾವು ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತೀವಿ. ಸಸಿ ಮಡಿ ಮಾಡುವಾಗಲೂ ಅಷ್ಟೇ, ಸಸಿ ಮಡಿ ಮಾಡುವಾಗ ಯಾವ ರೀತಿ ಯಾವ ಸಂದರ್ಭದಲ್ಲಿ ನಾವು ಸಸಿ ಮಡಿ ಮಾಡಬೇಕು ಅನ್ನೋದು ಕೂಡ ನೋಡ್ಕೋಬೇಕಾಗುತ್ತೆ. ಜೋರ್ ಮಳೆ ಇದ್ದಂತ ಸಂದರ್ಭ ನಾವು ಹಾಕಿದ್ರೆ ಅದೆಲ್ಲ ಗುಡ್ಡೆ ಸೇರ್ಕೊಂಡು ಅದು ಹಾಳಾಗುವಂತ ಸಂದರ್ಭ ಇರುತ್ತೆ. ನೀವು ಯಾವಾಗ ಸಸಿ ಮಡಿ ಶುರು ಮಾಡ್ಕೊಂತೀರಿ? ನಾನು ಸಾಧಾರಣವಾಗಿ ಜೂನ್ ತಿಂಗಳಲ್ಲೇ ಮಾಡ್ಬಿಡ್ತೀನಿ ಸರ್. ಜೂನ್ 15ನೇ ತಾರೀಕು ಆದ್ಮೇಲೆ ಯಾವ್ದೊಂದು ಒಂದು ಒಳ್ಳೆ ದಿವಸ ನೋಡಿ ಹಾಕಿರ್ತೀನಿ. 15ರ ನಂತರ 30ರ ಒಳಗೆ? 30 ಗಂಟೆ ಹೋಗೋದೇ ಇಲ್ಲ, 26-25ರೊಳಗೆ ಹಾಕ್ಬಿಡ್ತೀನಿ. ಆಮೇಲೆ ಒಂದು 3-4 ವಾರ ಅದನ್ನ ನೋಡಿ ನಾವು ನಾಟಿಗೆ ಒಂದು ದಿವಸವನ್ನ ಸಿದ್ಧಪಡಿಸ್ಕೊಳ್ತೀವಿ. ಎಷ್ಟು ದಿನದ ಸಸಿಯನ್ನ ಹಾಕ್ತೀರಿ? ನಾನು ಒಂದು 26 ದಿವಸ ಆದ್ಮೇಲೆ 30 ದಿವಸದ ಒಳಗಡೆ ಹಾಕ್ತೀನಿ. ಸರಿನೇ. ಸೊ ಅದಾದ್ಮೇಲೆ 30 ದಿವಸ ಕಳೆದ್ ಬಿಟ್ಟು ಸ್ವಲ್ಪ ಉದ್ದ ಬಂದ್ಬಿಡುತ್ತೆ. ಆಮೇಲೆ ಅದನ್ನ ನಾಟಿ ಮಾಡಿದಾಗ ಅದು ಸರಿಯಾಗಿ ನಿಲ್ಲೋದಿಲ್ಲ, ಬೆಂಡಾಗ್ತದೆ. ಸೊ ಹಾಗಾಗಿ ಅದನ್ನ ಆ ಮಟ್ಟದಲ್ಲೇ ನಾವು ಮಾಡ್ಬಿಡ್ತೀವಿ. ಮತ್ತೆ ನಾಟಿ ಮಾಡುವಾಗಲೂ ಅಷ್ಟೇ, ನಾಟಿ ಮಾಡ್ಲಿಕ್ಕೆ ಜನರು ಸೊ ಅವರು ಪರಿಣಿತರಿರ್ಬೇಕು. ಪರಿಣಿತರಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅದನ್ನ ನಾಟಿ ಮಾಡ್ಲಿಕ್ಕೆ ಜಾಗ ವೇಸ್ಟ್ ಮಾಡ್ತಾರ ಅವರು. ಯಾವ್ದೋ ಒಂದು ಕೃಷಿಗೆ ಎಷ್ಟು ದೂರದಲ್ಲಿ ನಾಟಿ ಮಾಡ್ಬೇಕು ಅನ್ನೋದ್ ಇದೆ, ಹಾಗಾಗಿ ನಮ್ಗೆ ಇಳುವರಿ ಕೂಡ ಕಮ್ಮಿ ಆಗುವಂತ ಒಂದು ಸಂದರ್ಭ ಬರುತ್ತೆ. ಹಾಗಾಗಿ ಪರಿಣಿತರನ್ನೇ ಆಯ್ಕೆ ಮಾಡ್ಕೋಬೇಕು. ಸಿಗ್ತಾರೆ ಪರಿಣಿತ ಇದ್ದಾರೆ, ನನಗೆ ತುಂಬಾ ವರ್ಷದಿಂದ ಅವರೇ ಬಂದು ಸಹಾಯ ಮಾಡುವಂತವ್ರು ಇದ್ದಾರೆ. ಇಲ್ಲ, ಮಗ್ಲೋಗ್ರಾಮ್ ಅಂತ ನಮ್ಮಲ್ಲಿ ಒಂದು ಬೆಟ್ಟ ಇದೆ, ಮೇಲ್ತಿರಿಕೆ ಬೆಟ್ಟ ಅಂತ, ಅಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ಸೊ ನಮಗ್ ಬೇಕಾದಾಗ ಅವ್ರನ್ನ ಕರ್ಕೊಬಂದು ಅವ್ರ ಸಹಾಯ ಪಡ್ಕೊಂಡು ನಾವು. ಇನ್ನೊಂದು ಮುಖ್ಯವಾದ ವಿಚಾರ ಭತ್ತದ ಗದ್ದೆಯಲ್ಲಿ ಅಂತ ನೀರಿನ ನಿರ್ವಹಣೆ. ಸೊ ಅದೊಂದು ತುಂಬಾ ಮುಖ್ಯವಾಗುತ್ತೆ. ಯಾವಾಗ್ಲೂ ಯಾವ ಸಂದರ್ಭದಲ್ಲಿ ಮಳೆ ಬಂದಾಗ ತೆಗೆದು ಆಚೆ ಬಿಡಬೇಕಾಗುತ್ತೆ ನೀರು, ಬೇರೆ ಸಂದರ್ಭದಲ್ಲಿ ಮಳೆ ಇಲ್ಲದೆ ಇರೋ ಸಂದರ್ಭದಲ್ಲಿ ಶೇಖರಣೆ ಮಾಡಬೇಕಾಗುತ್ತೆ. ಸೊ ಅದನ್ನೆಲ್ಲ ನಾವು ವಾಟರ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ತೀವಿ ಅದ್ರ ಮೇಲೆ ಬರುತ್ತೆ. ಮತ್ತೆ ಗೊಬ್ಬರ ಕೂಡ ಆದಷ್ಟು ಸಾವಯವ ಕೃಷಿ ಕಡೆ ಒಲವು ಕೊಡಬೇಕು ಅಂತ ಇದೆ. ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಹಸು ಕರುಗಳನ್ನೆಲ್ಲ ಸಾಕ್ಲಿಕ್ಕೆ ಕಷ್ಟ ಆದ್ರಿಂದ ಅಟ್ಲೀಸ್ಟ್ ಒಂದ್ 2-3 ವರ್ಷಕ್ಕೆ ಒಂದ್ಸಲ ಆದ್ರೂ ನಾವು ಈ ಸಗಣಿ ಗೊಬ್ಬರವನ್ನ ಗದ್ದೆಗೆ ಹಾಕ್ಬಿಟ್ರೆ ಸಾಯಿಲ್ದು ಸಮತೋಲನವನ್ನ ಅದು ಕಾಪಾಡ್ಕೊಳ್ತದೆ. ನೀವು ಹೇಗೆ ಮಾಡ್ತೀರಿ? 2 ವರ್ಷಕ್ಕೊಂದ್ಸಲ? ನಾನೊಂದ್ 2-3 ವರ್ಷಕ್ಕೊಂದ್ಸಲ ಹಾಕ್ತೀನಿ ಸರ್. ಮೊದಲು ನಮ್ಮ ಮನೆಯಲ್ಲೇ ಇತ್ತು ದನಗಳು, ಅದನ್ನ ನೋಡ್ಕೊಳಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಅದಾಗೆ ಮುಂದಿನ ದಿನಗಳಲ್ಲಿ ನೋಡ್ಬೇಕು, ಎಲ್ಲ ಅನುಕೂಲಗಳು ಬಂದ್ರೆ ಸಾಕ್ಬೇಕಂತ ಇದ್ದೀನಿ. ತುಂಬಾ ಮಟ್ಟದಲ್ಲಿ ಆಗೋದಿಕ್ಕಿಲ್ಲ, ಆದ್ರೂ ಒಂದ್ 2 ಆದ್ರೂ ಸಾಕ್ಬೇಕಂತ ಇದ್ದೀನಿ. ಸಗಣಿ ಗೊಬ್ಬರ ಅಂತರದಲ್ಲಿ ಸಿಗುತ್ತೆ? ಸಿಗುತ್ತೆ ಸರ್, ಅಲ್ಲಿ ಬೇರೆ ಬೇರೆ ಕಡೆ ಸಿಗುತ್ತೆ. ಟ್ರಾಕ್ಟರ್ಗೆ 5,000-6,000 ಹೇಳ್ತಾರೆ, ತರಬಹುದು. 3 ವರ್ಷಕ್ಕೊಂದ್ಸಲ ಹಾಕಿದ್ರು ಸಾಕು, ಭೂಮಿ ಫಲವತ್ತತೆನ ಕಾಪಾಡ್ಕೋಬಹುದು. ಒಂದ್ ಎಕರೆಗೆ ಎಷ್ಟು ಪ್ರಮಾಣ ಹಾಕ್ತೀರಿ? ಒಂದ್ 5-6 ಟ್ರಾಕ್ಟರ್ ಹಾಕ್ತೀನಿ ಸರ್, ಒಂದ್ ಎಕರೆಗೆಲ್ಲ. ನನ್ಗೆ ಎಲ್ಲದಕ್ಕೂ ಬೇಕಾದಾಗ ಒಂದ್ 5-6 ಟ್ರಾಕ್ಟರ್ ತರಿಸ್ತೀನಿ. 12 ಎಕರೆ ಬೇಕಾಗಿರುವಷ್ಟು ತರಿಸ್ಕೊಳ್ತೀನಿ. ಅದೆಷ್ಟ್ ಬೇಕಾಗುತ್ತೆ ನೋಡ್ಕೊಂಡು, ಅವೈಲೇಬಿಲಿಟಿ ಮತ್ತೆ ಅದ್ರದ್ದು ಕ್ವಾಲಿಟಿ ಗೊತ್ತಿರುತ್ತಲ್ಲ, ಇವ್ರ ಹತ್ರ ಇದ್ರೆ ಒಳ್ಳೇದಿರುತ್ತೆ ಅಂತ. ಸೊ ಅಂತವ್ರನ್ನ ಹತ್ರ ತಕೊಂಡ್ ಬಂದು ಹಾಕ್ತಿವಿ. ಮತ್ತೆ ಹಸಿರೆ ಬೆಳೆಗಳನ್ನ ಏನಾದ್ರು ಬೆಳಿತೀರಾ? ಡಯನ್ ಚಾಪ್, ಚೆಂಡು, ಹುರುಳಿ ಈ ತರದ ಏನಾದ್ರೂ? ಇಲ್ಲ, ಅದ್ರ ಜೊತೆ ಏನ್ ಬೇರೆ ಬೆಳೆಯಕ್ ಆಗೋದಿಲ್ಲ ಸರ್. ಅಲ್ಲ, ಕೆಲವೊಬ್ರು ಏನ್ ಮಾಡ್ತಾರೆ, ಸಸಿಗಳನ್ನ ನೆಡೋದಕ್ಕಿಂತ ಮುಂಚಿತವಾಗಿ ಹಸಿರಲೆ ಬೆಳೆಗಳನ್ನ ಬೆಳೆದ್ಬಿಟ್ಟು ಅದನ್ನ ಮಣ್ಣಿಗೆ ಸೇರಿಸಿ. ಆತರ ಇಲ್ಲ, ಅದೇನು ನಾನು ಮಾಡ್ತಾ ಇಲ್ಲ. ಅದಿದೆ, ಅದ್ ಯಾವ್ದೋ ಒಂದು ಎಲೆಯನ್ನ ಬೆಳೆಸಿ ಅದನ್ನ ಅಲ್ಲಿಗೆ ಬಿಟ್ರೆ ಅದ್ ಗೊಬ್ಬರ ಆಗುತ್ತೆ ಅಂತ ಹೇಳ್ತಾರೆ. ಕರಾವಳಿ ಕಡೆಗೆ ಮತ್ತೆ ದಕ್ಷಿಣ ಕನ್ನಡ ಕಡೆಗೆ ಅಲ್ಲಿ ಏನ್ ಮಾಡ್ತಾರೆ, ಬೆಟ್ಟ ಸೊಪ್ಪನ್ ತಂದು ಹಾಕಿ ಅದನ್ನ ತುಳಿದ್ಬಿಟ್ಟು ಭತ್ತದ ಸಸ್ಯನ. ಇದೆ, ಅದ್ರ ಬಗ್ಗೆ ಮಾಹಿತಿ ಇದೆ ನನಗೆ, ಬಟ್ ನಾನು ಅದನ್ನ ಇನ್ನು ಟ್ರೈ ಮಾಡಿಲ್ಲ ಸರ್. ಹಾಗಾಗಿ ರಸಗೊಬ್ಬರನ್ನು ಬಳಕೆ ಮಾಡ್ತೀನಿ ನಾನು. ಸುಪಲ ಅಂತ ಹೇಳ್ತಾರೆ ಕೊಡಗು ಜಿಲ್ಲೆಯಲ್ಲಿ, ಭತ್ತದ ಗದ್ದೆಗೆ ಸುಪಲ ಗೊಬ್ಬರವನ್ನೇ ತುಂಬಾ ಹೆಚ್ಚಾಗಿ ಬಳಸ್ತಾರೆ. ಹಾಗಾಗಿ ನಾನು ತುಂಬಾ ದೊಡ್ಡ ಮಟ್ಟದಲ್ಲಿ ಹಾಕೋದಿಲ್ಲ, ಸ್ವಲ್ಪ ಲೈಟ್ ಆಗಿ ಹಾಕಿ. ನಾನೊಂದು ಎಕರೆಗೆ ಎಷ್ಟು ಅಂತ ಅದು ಎಕ್ಸಾಕ್ಟ್ ಆಗಿ ಹೇಳಕ್ ಬರೋದಿಲ್ಲ, ಬಟ್ ನಮ್ಗೆ ಎಷ್ಟು ಬೇಕು ಅಷ್ಟನ್ನು ನಾನು ಒಂದು ಲೈಟ್ ಆಗಿ, ವೆರಿ ಲೈಟ್, ತುಂಬಾ ಏನ್ ಕೊಡೋದಿಲ್ಲ. ಯಾಕಂದ್ರೆ ಅದ್ರಲ್ಲ ಇರುತ್ತದಲ್ಲ, ಎರಡು ಸಾರಿ ಹಾಕ್ತೀರಾ ಅಥವಾ ಯೂರಿಯಾ ಹಾಕಿರ್ತೀನಿ ಸ್ವಲ್ಪ ನಾಟಿಗೆ ಮೊದಲು, ಅದಾದ್ಮೇಲೆ ಒಂದ್ ತಿಂಗಳು ಬಿಟ್ಟು ಸುಪಲ್ ಹಾಕಿರ್ತೀನಿ. ಮತ್ತೆ ಈ ಕಾಯಿ ಕಟ್ತದಲ್ಲ, ಆಗ ಸ್ವಲ್ಪ ಪೊಟ್ಯಾಶ್ ಹಾಕ್ಬಹುದು. ಬೀಜ ಕಟ್ಟುವಾಗ ಸ್ವಲ್ಪ ಪೊಟ್ಯಾಶ್ ಅಂತ ಹಾಕಿದ್ರೆ ಅದ್ರದ್ದು ಸ್ಟ್ರೆಂತ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದನ್ನು ಒಂದನ್ನು ನಾನು ಬಳಸ್ತೀನಿ. ಮತ್ತೆ ಔಷಧಿ ಏನಾದ್ರೂ ಸಿಂಪಡಣೆ ಮಾಡ್ತೀರಾ? ಇಲ್ಲ, ಬೆಂಕಿ ರೋಗ ಬಂದಾಗ ಮಾತ್ರ ಅದು ಸಣ್ಣ ಸ್ಪ್ರೇ ಮಾಡಿದ್ರೆ ಹೋಗ್ಬಿಡುತ್ತೆ, ಅಥವಾ ಜೋರ್ ಮಳೆ ಬಂದ್ರೂ ಅದೆಲ್ಲ ಕಮ್ಮಿ ಆಗ್ಬಿಡುತ್ತೆ. ರಾಸಾಯನಿಕ ಗೊಬ್ಬರವನ್ನ ಸಿಂಪಡಣೆ ಮಾಡ್ತೀರಾ? ರಾಸಾಯನಿಕ ಔಷಧಿ. ಮತ್ತೆ ಕೀಟಗಳೇನು ಕಾಣಲ್ಲ ನಿಮಗೆಲ್ವಾ? ತುಂಬಾ ಕಮ್ಮಿ ಸರ್, ನಮ್ ಕಡೆ ತುಂಬಾ ಕಮ್ಮಿ ಇದೆ ಕೀಟಗಳು. ಹಾಗಾಗಿ ಅದ್ರ ಬಗ್ಗೆ ನಿರ್ವಹಣೆಗೆ ಏನ್ ತೊಂದರೆ ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ದೊಡ್ಡಿ ಅಂತ ಬೆಳೆಗೆ 4 ತಿಂಗಳ ಮೇಲೆ ಬೇಕು ಅದಕ್ಕೆ. ಅಲ್ಲೆಲ್ಲ ಆನೆಗಳದು ಹಂದಿಗಳದು ಇದೆ ಸರ್? ಮೊದಲು ಇರ್ಲಿಲ್ಲ, ಈಗ ಒಂದು 7-8 ವರ್ಷದಿಂದ ಕಾಡಾನೆ ದಾಳಿಗಳು ತುಂಬಾ ನಿರಂತರವಾಗಿದೆ. ನನಗೂ 2-3 ಸಲ ಆಗಿದೆ, ಈ ವರ್ಷನೂ ಒಂದ್ಸಲ ಬಂದು ಹೋಗಿತ್ತು. ಸೊ ನಾನು ಅರಣ್ಯ ಇಲಾಖೆ ಅವ್ರ ಜೊತೆ ಸಂಪರ್ಕದಲ್ಲಿದ್ದು ಅವ್ರನ್ನೆಲ್ಲ ಕರೆದು ಅದನ್ನು ಓಡಿಸಿಕೊಳ್ಳೋ ವ್ಯವಸ್ಥೆ ಎಲ್ಲ ಮಾಡಿದ್ದೀನಿ. ಅವರನ್ನು ಸ್ಪಂದನೆ ಕೊಡ್ತಾ ಇದ್ದಾರೆ, ಬಟ್ ಏನ್ ಮಾಡೋಕ್ಕಾಗುತ್ತೆ ನಮ್ಗೆ, ನಮ್ ಕೈಯಲ್ಲಿ ಅದು ಕಷ್ಟ. ಕಾಡಹಂದಿಗಳು ಇದೆ ಸರ್, ಈ ವರ್ಷ ಸ್ವಲ್ಪ ಇದೆ, ಬಟ್ ಅದಕ್ಕೂ ಈಗ ಅದನ್ನ ತಡೆಯಕ್ ಆಗೋದಿಲ್ಲ. ಅದಕ್ಕೆ ಏನ್ ಮದ್ದು ಸಿಂಪಡಣೆ ಅದೇನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ ಬಂದಾಗ ಒಂದು ಹಿಂಡಲ್ಲೇ ಬರ್ತದೆ, ಸೊ ಹಾಗಾಗಿ ತುಂಬಾ ಡ್ಯಾಮೇಜ್ ಆಗುತ್ತೆ. ಸೊ ಅದ್ರ ಬಗ್ಗೆನು ಮಾಹಿತಿ ಕೊಟ್ಟಿದ್ದೀನಿ, ಬಟ್ ನನಗೆ ಗೊತ್ತಿರೋ ಹಾಗೆ ಕಾಡಂದಿ ಡ್ಯಾಮೇಜ್ಗೆ ಏನು ನಮ್ಗೆ ಪರಿಹಾರ ಇಲ್ಲ ಅಂತ ಹೇಳ್ತಾರೆ. ಸೊ ಅದು ನೋಡ್ಬೇಕು ಮುಂದಿನ ದಿನಗಳಲ್ಲಿ, ಸರ್ಕಾರ ಅದ್ರ ಬಗ್ಗೆ ಗಮನ ಕೊಡ್ಬೇಕು. ಮತ್ತೆ ಕೃಷಿಯಲ್ಲೇ ನಷ್ಟ ಅಂತ ಜನ ಇದ್ ಮಾಡ್ತಾರೆ, ಅದ್ರ ಮಧ್ಯೆ ಇವೆಲ್ಲ ಡ್ಯಾಮೇಜ್ಗಳಾದಾಗ ನಮ್ಗೂ ತುಂಬಾ ನಷ್ಟ ಆಗುತ್ತೆ. ಈಗ ನೀವು ಸಸಿ ಬೆಳೆಸೋದ್ರಿಂದ ಹಿಡಿದು ಕಟಾವು ಮಾಡಿ ಚೀಲಕ್ಕೆ ತುಂಬಾ ತನಕ ಆಳು ಕಾಳುಗಳ ಮೇಲೆ ಅವಲಂಬನೆ ಆಗಿರೋದು. ಹೌದು, ಹೇಗೆ ಖರ್ಚು ವೆಚ್ಚಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ? ಖರ್ಚು ವೆಚ್ಚ ಎಕ್ಸಾಕ್ಟ್ ಅಲ್ಲಿ ನನಗೆ ಹೇಳೋದಿಲ್ಲ, ಬಟ್ ನಮ್ಗೆ ಆ ಸಂದರ್ಭದಲ್ಲಿ ಈಗ ನಾ ಸಸಿ ಮಡಿ ಮಾಡ್ಬೇಕಾದ್ರೆ ಅದನ್ನ ಪೈರ್ ಕೀಳಕ್ಕೆ ಎಷ್ಟು ಬೇಕು ಜನ ಅದು ಕಾಂಟ್ರಾಕ್ಟ್ ತರ ಕುಯ್ತಾರೆ ಒಂದು ಗುಡ್ಡೆಗೆ ಇಷ್ಟು ಅಂತ. ಸೊ ಅದು ಬೇರೆ ಕೊಟ್ಟಿರ್ತೀನಿ. ನಾಟಿಗೆ ದಿನಗೂಲಿ ತರ ತಗೊಳ್ತೀವಿ. ಸೊ ಅವರು ಬಂದು ಕಟಾವ್ಗೂ ಅಷ್ಟೇ, ಕಟಾವ್ಗೂ ಅವ್ರ ದಿನಗೂಲಿಗೆ ಬಂದು. ನೀವೇನಾದ್ರೂ ಮಿಷಿನ್ ಅಥವಾ ಯಂತ್ರವನ್ನ ಉಪಯೋಗಿಸಿಕೊಳ್ಳೋದಿಲ್ಲ? ಸರ್, ನಾನು ಪದ್ಧತಿಯನ್ನು ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಬ್ರಾಡ್ಕಾಸ್ಟಿಂಗ್ ಸಿಸ್ಟಮ್ಗೆ ಹೋಗಿದ್ದೆ 2 ವರ್ಷ. ಸೊ ಹಾಗಾಗಿ ಏನಾಯ್ತು, ನಮ್ಮಲ್ಲಿ ಪಕ್ಷಿಗಳು ಜಾಸ್ತಿ, ಈ ಗೀಜ ಪಕ್ಷಿ ಅಂತ ಹೇಳ್ತಾರೆ ಆ ಉದ್ದದ ಗೂಟ್ ಕಟ್ತದಲ್ಲ ಆ ಪಕ್ಷಿ, ನಿರಂತರ ದಾಳಿ ಮಾಡಿ ಅದು ಚೆನ್ನಾಗಿ ಬೆಳೆ ಬರ್ಲಿಕ್ಕೆ ಬಿಡ್ಲಿಲ್ಲ. ಅದ್ ಮಾಡಿದಾಗ 2 ವರ್ಷ ನಾನು ಮಿಷಿನ್ ಅಲ್ಲಿ ಕುಯಿಸಿದೆ. ಸೊ ಮಿಷಿನ್ ಅಲ್ಲಿ ಕುಯಿಸಿದಾಗ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಭತ್ತ ಬೇಗ ಸಿಗುತ್ತೆ, 3-4 ದಿವಸದಲ್ಲಿ ಆಗೋ ಕೆಲಸ ಒಂದೇ ದಿವಸದಲ್ಲಿ ಆಗ್ಬಿಡುತ್ತೆ. ಬಟ್ ಅದರಲ್ಲಿ ಹುಲ್ಲು ಸಿಗಲ್ಲ, ಬಟ್ ಅದಕ್ಕೂ ಒಳ್ಳೆ ಬೆಲೆ ಸಿಗೋದಿಲ್ಲ. ಅದು ಬಂಡಲ್ಗೆ ಇಷ್ಟು ಅಂತ ಅವರೇ ಬಂದು ಬಂಡಲ್ ಮಾಡ್ಕೊಂಡು ತಗೊಂಡೋಗ್ತಾರೆ, ಬಟ್ ಅದು ನಮ್ಗೆ ಇಷ್ಟೊಂದು ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಈ ವರ್ಷ ನಾನು ಈ ಪಕ್ಷಿಗಳ ಗಲಾಟೆಗೋಸ್ ಮತ್ತೆ ನಮ್ಮ ಸಾಂಪ್ರದಾಯಿಕ ಪದ್ಧತಿ ನಾಟಿ ಮಾಡ್ಲಿಕ್ಕೆ ವಾಪಸ್ ಬಂದಿದ್ದೀನಿ. ಅಂದ್ರೆ ಪಕ್ಷಿಗಳ ಕಾಟ ಅಂದ್ರೆ ಪ್ರಾರಂಭದಲ್ಲೇ ಬೀಜ ಬಿತ್ತಿರ್ತೀವಲ್ಲ ಅಲ್ಲೇ ಬಂದು ತಿನ್ಬಿಡ್ತೀವಿ, ಬಿಡೋದೇ ಇಲ್ಲ. ಒಂದೊಂದು ಹಿಂಡಲ್ಲಿ 250-300-400-500 ಗುಡ್ಡೆ ಇರುತ್ತೆ. ಸೊ ಹಾಗಾಗಿ ಕೆಲವು ಜಾಗದಲ್ಲಿ ಖಾಲಿ ಕಾಣ್ತದೆ, ಹಾಗಾಗಿ ನೋಡೋಗ್ಲು ಬೇಸರ ಆಗುತ್ತೆ. ಸೊ ಹಾಗಾಗಿ ಕಾವಲಿಟ್ಟು ರಕ್ಷಣೆ ಕೊಟ್ಟು ಇಲ್ಲ ಸರ್. ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನನ್ನ 1 ಎಕರೆ ಗದ್ದೆ ಒಂದೇ ಕಡೆ ಇಲ್ಲ, 4 ಕಡೆ ಇದೆ. ಒಂದ್ ಕಡೆ 3 ಎಕರೆ ಇದೆ, ಒಂದೊಂದ್ ಕಡೆ 2 ಎಕರೆ ಇದೆ, ಇನ್ನೊಂದ್ ಕಡೆ 5 ಎಕರೆ ಇದೆ. ಸೊ ಹಾಗಾಗಿ ಬೇರೆ ಬೇರೆ ಕಡೆ ಒಂದೇ ಗ್ರಾಮದಲ್ಲಿ ಬೇರೆ ಬೇರೆ ಕಡೆ ಇರೋದ್ರಿಂದ ಕಾವಲ್ನ ಇಡ್ಲಿಕ್ಕೆ ಕಷ್ಟ ಆಗುತ್ತೆ. ಹಂಗಾಗಿ ಬೀಜಗಳನ್ನು ಎರಚಿ ಭತ್ತ ಮಾಡೋದು ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾ, ಸಸಿಗಳನ್ನು ನೆಡೋದು ಉತ್ತಮ. ಹೌದು. ದೊಡ್ಡಿ ನಿಮ್ಮ ತಂದೆಯವ್ರ ಕಾಲದಿಂದ ಬೆಳೀತಾ ಇದೀರಾ? ದೊಡ್ಡಿ ಮತ್ತೆ ಬುಳಿಯ ಅಂತ ಒಂದು ವೆರೈಟಿ ಇದೆ, ಅದನ್ನ ಮೊದಲು ನಮ್ಮವರು ಇಲ್ಲಿ ಊಟ ಮಾಡ್ತಿದ್ರು ಲೋಕಲ್ ಅಲ್ಲಿ, ಬುಳಿಯನೇ ಊಟ ಮಾಡ್ತಾ ಇದ್ದಿದ್ದು. ಇತ್ತೀಚಿನ ದಿನಗಳಲ್ಲಿ ಈಗ ಬೇರೆ ಬೇರೆ ನಾಗರಿಕತೆ ಬಂದ್ಮೇಲೆ ಬೇರೆ ಬೇರೆ ಈ ಕ್ವಾಲಿಟಿ ರೈಸ್ ಬಗ್ಗೆ. ಬುಳಿಯ ತಳಿದು ವಿಶೇಷತೆ ಇದೇ ತರ ದೊಡ್ಡಿ ತರಾನೇ, ಬಟ್ ಅದು ಇದಕ್ಕಿಂತ ಸ್ವಲ್ಪ ಫೈನರ್ ವೆರೈಟಿ ಅಂತ ಕಾಣ್ತದೆ. ಸೊ ಹಾಗಾಗಿ ಅದನ್ನ ನಾವು ಮೊದಲು ಅದನ್ನೇ ಊಟ ಮಾಡ್ತಾ ಇದ್ದು. ಕೆಲವು ಜನ ಇವತ್ತು ನಮ್ಮ ಊರಲ್ಲಿ ಅದೇ ಅಕ್ಕಿನ ಬೆಳೆಸಿ ಅದನ್ನೇ ಊಟ ಮಾಡೋರು ಕೂಡ ಇದ್ದಾರೆ. ಅದು ಕುಸಲಕ್ಕಿಗೂ ಹೋಗುತ್ತೆ? ಕುಸಲಕ್ಕಿಗೂ ಆಗುತ್ತೆ, ಎರಡಕ್ಕೂ ಆಗುತ್ತೆ. ಬಟ್ ದೊಡ್ಡಿಗೆ ಸ್ವಲ್ಪ ಒಂದು ರೇಟಿನ ಪ್ರಮಾಣ ಜಾಸ್ತಿ ಇದೆ, ಹಾಗಾಗಿ ಇದನ್ನ ಬೆಳೀತಾರೆ. ಮತ್ತೆ ಹುಲ್ಲು ತುಂಬಾ ಸಿಗುತ್ತೆ, 2 ವೆರೈಟಿಯಲ್ಲೂ ಹುಲ್ಲು ಸಿಗುತ್ತೆ. ನಾವ್ ಈಗಿಂದ ಇಂಟರ್ನ್ ಅದಿದ್ ಮಾಡಿದಾಗ ಹುಲ್ಲುದು ಹೈಟ್ ಕಮ್ಮಿ ಇರುತ್ತೆ, ಸೊ ಹಾಗಾಗಿ ಹುಲ್ಲು ಕಮ್ಮಿ ಆಗುತ್ತೆ. ಸೊ ನಮ್ಗೆ ಹುಲ್ಲಿಗೆ ಒಳ್ಳೆ ಬೆಳೆ ಸಿಕ್ಕಿದ್ರೆ ಅಷ್ಟೇನು ನಷ್ಟ ಆಗೋದಿಲ್ಲ, ಅಲ್ಲಿಗೆ ಸರೋಗುತ್ತೆ. ಮತ್ತೆ ಭತ್ತಕ್ಕೆ ಗೌರ್ಮೆಂಟ್ ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ರೆ, ಈ ಬೆಂಬಲ ಬೆಲೆ ಅಂತ ಹೇಳ್ತಾರೆ, ಬೆಂಬಲ ಬೆಲೆ ಬರೀ ಫೈನರ್ ಕ್ವಾಲಿಟಿ ಭತ್ತ ಮಾತ್ರ ಸಿಗುತ್ತೆ, ಈ ದೊಡ್ಡಿಗೆಲ್ಲ ಗೌರ್ಮೆಂಟ್ ಅವ್ರು ತಗೊಳ್ಳೋದಿಲ್ಲ. ಈಗ ಕಲೆಕ್ಟಿಂಗ್ ಪಾಯಿಂಟ್ ಅಂತ ಮಾಡ್ತಾರಲ್ವಾ, ಸೊ ಅಲ್ಲಿ ದೊಡ್ಡಿ ತಗೊಳ್ಳೋದೇ ಇಲ್ಲ, ಅವರು ಬೇರೆ ತಗೊಳ್ತಾರೆ. ಸೊ ಹಾಗಾಗಿ ಇದಕ್ಕೂ ಸ್ವಲ್ಪ ಬೇರೆ ತಗೊಳ್ತಾರೆ. ಸೊ ರೇಟ್ ಜಾಸ್ತಿ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಖರೀದಿ ಕೇಂದ್ರದಲ್ಲಿ ಇದನ್ನ ತಗೊಳ್ಳಂದ್ರೆ ನಮಗೂ ತುಂಬಾ ಒಳ್ಳೇದಾಗುತ್ತೆ ಸರ್. ಮತ್ತೆ ಈ ಭತ್ತ ಬೆಳಿತೇವಲ್ಲ ಸರ್, ಬೆಳೆದಾಗ ಈ ಕ್ರಾಪ್ ಬರುತ್ತೆ ನೋಡಿ, ಈಗ ಕಾಯಿ ಕಟ್ಲಿಕ್ಕೆ ಶುರುವಾದಾಗ ಏರಿಗಳಲ್ಲೆಲ್ಲ ನಾವು ಹುಲ್ಲು ಬೆಳೆಯಕ್ ಬಿಡಬಾರ್ದು. ಈಗ ಮೊದ್ಲೇನಾಗ್ತಿತ್ತು, ಎಲ್ಲರ ಮನೇಲಿ ತುಂಬಾ ಹಸು ಕರು ದನ ಇದ್ದಾಗ ಎಲ್ಲರೂ ಹುಲ್ಲು ಕುಯ್ಕೊಂಡು ಹೋಗ್ತಾ ಇದ್ರು, ಈ ಹಾಲು ಕರೆಯೋ ಹಸುಗೆ ಹುಲ್ಲು ಬೇಕು ಅಂತೇಳಿ ಕರ್ಕೊಂಡು ಹೋಗ್ತಿದ್ರು. ಆಗ ಅಲ್ಲಿ ಹುಲ್ಲುಗಳು ಕಮ್ಮಿ ಇರ್ತಾ ಇತ್ತು. ಸೊ ಇತ್ತೀಚಿನ ದಿನಗಳಲ್ಲಿ ದನ ಕರು ಎಲ್ಲ ಕಮ್ಮಿ ಇರೋದ್ರಿಂದ ಏರಿಯಲ್ಲೆಲ್ಲ ಹುಲ್ಲಿರ್ತದೆ, ಅವಾಗ ಈ ಕಾಯಿ ಕಟ್ಟಿದಾಗ ಇಲಿಗಳದ್ದು ಕಾಟ ತುಂಬಾ ಇರುತ್ತೆ, ಹಾಗಾಗಿ ಅದರದ ನಿರ್ವಹಣೆ ಕೂಡ ತುಂಬಾ ನಮ್ಗೆ ಬೇಕಾಗುತ್ತೆ. ಇಲಿಗಳು ಕೂಡ ಕಟ್ ಆಗುತ್ತೆ, ಅದು ಬಂದು ಭತ್ತ ಅನ್ನಾದಾಗ ಅದನ್ನ ಕಟ್ ಮಾಡ್ತದೆ. ಸೊ ಹಾಗಾಗಿ ಫುಲ್ ಸೈಡ್ ಎಲ್ಲ ಕ್ಲಿಯರ್ ಇದ್ರೆ, ಸೊ ಆಗ ಅದು ನಮ್ಗೆ ಇಲಿಗಳದ್ದು ಕಾಟ ಕಮ್ಮಿ ಇರ್ತದೆ. ಹುಲ್ಲಿರಬಾರ್ದು. ಮತ್ತೆ ನೀರಿನ ನಿರ್ವಹಣೆಲ್ಲೂ ಅಷ್ಟೇ, ನಾವು ದಿವಸಕ್ಕೊಂದ್ಸಲ ಗದ್ದೆಗೆ ಒಂದ್ ರೌಂಡ್ ಹೊಡೆದು ಬರ್ಲೇಬೇಕಾಗುತ್ತೆ ನೀರ್ ನಿರ್ವಹಣೆಗೆ. ಕೆಲವು ಜಾಗದಲ್ಲಿ ನೀರು ಏಡಿ ಮತ್ತೆ ಬೇರೆ ಇದೆಲ್ಲ ತೂತ ಮಾಡ್ಬಿಟ್ಟಿರ್ತದೆ, ಸೊ ನೀರ್ ಸುಮ್ನೆ ಹರಿದೋಗಿರ್ತದೆ. ಸೊ ಆ ಸಂದರ್ಭದಲ್ಲಿ ನಾವು ಹಾಕಿದ ಗೊಬ್ಬರ ಕೂಡ ವೇಸ್ಟ್ ಆಗಿ ಹೋಗ್ಬಿಡುತ್ತೆ, ಅದ್ರ ಬಗ್ಗೆ ಕೂಡ ಗಮನ ಹರಿಸಬೇಕಾಗುತ್ತೆ. ಏಡಿಗಳಿಂದ ಏನಾದ್ರೂ ಭತ್ತಕ್ಕೆ ಅನಾನುಕೂಲ ಆಗುತ್ತಾ? ಇಲ್ಲ, ಅದು ಕಟ್ ಮಾಡುತ್ತೆ ಸರ್, ಅದನ್ನ ಭತ್ತದ್ದು ಕಾಂಡ ಇರುತ್ತಲ್ವಾ ಸ್ಟೆಮ್, ಅದನ್ನ ಸಹ ಕಟ್ ಮಾಡ್ಬಿಡ್ತದ, ಅದು ಅದನ್ನ ತಿಂತದ ಇಲ್ಲೋ ಗೊತ್ತಿಲ್ಲ, ಬಟ್ ಕಟ್ ಮಾಡುತ್ತೆ. ಹಾಗಾಗಿ ಅದ್ರ ಬಗ್ಗೆ ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಅಂತ ಕೀಟಗಳ ಹಾವಳಿ ಇಲ್ಲ, ಕೀಟಗಳ ಹಾವಳಿ ತುಂಬಾ ಕಮ್ಮಿ. ಮತ್ತೆ ಇನಿಷಿಯಲಿ ನಾವು ಸಸಿ ಮಡಿ ಮಾಡಿದಾಗ ಪಾರಿವಾಳಗಳದ್ದು ಸ್ವಲ್ಪ ಇದಿರುತ್ತೆ. ಹೌದಾ? ಸಸಿ ಮಡಿ ಮಾಡಿದಾಗ ನಾವು ಬೇಕಾದ್ರೆ ಕಾವಲ್ಗರ್ನ ಇಟ್ಟು ನಾವೇನೋ ಮಾಡ್ಕೋಬಹುದು. ಸಣ್ಣ ಸಸಿನ ತಿನ್ಲಿಕ್ಕೆ ಬರ್ತಾವ? ಅಲ್ಲ, ಬೀಜನೇ ತಿನ್ನಕ್ ಬರೋದು. ಅದು ಸೀಮಿತ ಪ್ರದೇಶದಲ್ಲಿ ಇದ್ದಾಗ ಅದೇನು ತೊಂದರೆ ಆಗೋದಿಲ್ಲ. ಸೊ ಯಾರಾದ್ರೂ ಒಬ್ಬರು ನೋಡ್ಕೊಂಡ್ರೆ ಅದನ್ನ ಓಡಿಸ್ಕೊಂಡು ಏನೋ ಮಾಡ್ಕೊಂಡಿರ್ಬೋದು. ಬೇರೆ ಸಂದರ್ಭದಲ್ಲ 10 ಎಕರೆಗೆ ಇದ್ ಮಾಡಿದಾಗ ನಮ್ಗೆ ಕಷ್ಟ ಆಗುತ್ತೆ ನೋಡ್ಕೊಳಕ್ಕೆ. ನೋಡಿ, ಇವೆಲ್ಲ ಈ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಹೆಂಗ್ ಗೊತ್ತಾಗುತ್ತೆ ಅನ್ನೋದು ಚಿತ್ರ. ಬೀಜ ಐತೆ ಅಂತ ಪಾರಿವಾಳಗಳು ಹೆಂಗ್ ಬರ್ತವೆ, ಅಥವಾ ಪಕ್ಷಿಗಳು ಹೆಂಗ್ ಬರ್ತವೆ, ಇಲಿಗಳಾಗ್ಲಿ ಏಡಿಗಳಾಗ್ಲಿ ಅಥವಾ ಆನೆ ಆಗ್ಲಿ ಹಂದಿ ಆಗ್ಲಿ ಅದೆಲ್ಲ ಪ್ರಕೃತಿಯಲ್ಲಿ ಅವರಿಗೆಲ್ಲ ಬುದ್ಧಿಶಕ್ತಿ ಕೊಟ್ಟಿರ್ತಾರೆ ಅಂತ ಅನ್ಕೊಂಡಿದ್ದೆ. ಬಿಕೆಬಿನೂ ಹೋದ ವರ್ಷ ಆಚೆ ವರ್ಷ ಬೆಳೆದಿದ್ರಿ? ಹೌದೌದು, ಪ್ರತಿ ವರ್ಷ ಬಿಕೆಬಿನೇ ಬೆಳೀತಿದ್ದೆ ಸರ್. ಈ ವರ್ಷ ನನ್ನ ಸರ್ಕಾರದಲ್ಲಿ ಯಾವ್ದೋ ಬಿಆರ್ ಅಂತ ಒಂದು ಅಕ್ಕಿ ಇದೆ, ತುಂಬಾ ಒಳ್ಳೇದಿದೆ ಅಂತ ಹೇಳಿದ್ರು, ಹಾಗಾಗಿ ಈ ವರ್ಷ ಬಿಆರ್ ಹಾಕಿದ್ದೀನಿ, ಬಂಗ್ಲಾ ರೈಸ್ ಅಂತ. ಅದು ಒಂಥರ ಚೆನ್ನಾಗಿರುತ್ತೆ. ಅದೇ ಗೊತ್ತಿಲ್ಲ, ಅದು ನೋಡ್ಬೇಕು. ಈ ವರ್ಷ ನಾನು ಫಸ್ಟ್ ಬಿಕೆಬಿನೇ ಎಷ್ಟು ವರ್ಷದಿಂದ? ತುಂಬಾ ವರ್ಷದಿಂದ ನಟ್ಟಿದ್ದೆ. ಬಿಕೆಬಿದು ಕಣ್ಣಂತ ವಿಶೇಷ ಗುಣಗಳನ್ನ ಹೇಳ್ಬೋದಾ? ಸ್ಥಳೀಯ ತಿಂಡಿಗಳು, ನಾವು ಕಡಂಬುಟ್ಟು, ಪಾಪುಟ್ಟು ಮತ್ತೆ ನೂಪುಟ್ಟು ಎಲ್ಲ ಮಾಡ್ತೀವಲ್ಲ, ಅದಕ್ಕೆಲ್ಲ ಒಳ್ಳೆ ಅಕ್ಕಿ. ಅದು ಗಂಜಿ ಇರೋದ್ರಿಂದ ನೂಪುಟ್ಟು ಅದಕ್ಕೆಲ್ಲ ಅಕ್ಕಿ ಹುಡಿಗೆಲ್ಲ ತುಂಬಾ ಒಳ್ಳೇದಿದೆ. ಸೊ ಹಾಗಾಗಿ ಅದರಲ್ಲಿ ನಮ್ಗೆ ತುಂಬಾ ಒಲವು, ಜನ ಇಷ್ಟಪಟ್ಟು ಬಳಸ್ತಾರೆ. ಹೌದೌದು. ಸೊ ಇದಕ್ಕೆಲ್ಲ ಪ್ರಯೋಜನ ಆಗುತ್ತೆ ಸರ್. ಕೊಡಗಿನ ಜನಪ್ರಿಯವಾದ ತಳಿ. ಹೌದು. ದೊಡ್ಡಿನೂ ಕುಸಲಕ್ಕಿ ಮಾಡ್ಕೊಂಡು ಉಪಯೋಗಿಸ್ಕೊಳ್ಳೋರು ಇದಾರೆ ಅಲ್ವಾ? ಇದಾರೆ ಸರ್. ಈಗ ಕುಸಲಕ್ಕಿ ಮಾಡಿ ಮನೆಯಲ್ಲಿ ಮಾಡುವಂತದ್ದು ಇಲ್ಲ, ಬಟ್ ಹೊರಗಡೆ ತಗೊಳ್ತಾರೆ. ಈಗ ಇಲ್ಲಿದನ್ನೆಲ್ಲ ಅವರು ಇಲ್ಲಿ ಏನು ನಾವು ಮಾರ್ತೀವಿ ಅದನ್ನೆಲ್ಲ ಅವ್ರು ಮಂಗಳೂರು ಮಿಲ್ಗೆ ಮಾರ್ಬಿಡ್ತಾರೆ. ಅಥವಾ ಮೊದಲು ಈ ಕೋವಿಡ್ ಬರಕ್ ಮೊದಲು ಕೇರಳಗೆ ಹೋಗ್ತಾ ಇತ್ತು. ಆಕ್ಚುಲಿ ಸಬರಿಮಲೆ ಸೀಸನ್ ಬರುತ್ತಲ್ವಾ, ಕಟಾವ್ ಬರುವಾಗಲೂ ಸಬರಿಮಲೆ ಸೀಸನ್ ಆಲ್ಮೋಸ್ಟ್ ಒಂದೇ ಬರುತ್ತೆ. ಆ ಸಂದರ್ಭದಲ್ಲಿ ಒಳ್ಳೆ ಡಿಮಾಂಡ್ ಇರ್ತಿತ್ತು. ಸೊ ನಮ್ಗೆ ಈಗ ಒಂದ್ 2-3 ವರ್ಷದಿಂದ ರೇಟ್ ಡೌನ್ ಆಗಲಿಕ್ಕೆ ಅದು ಒಂದು ಕಾರಣ. ಈಗ ಕೋವಿಡ್ ಇದ್ದಿದ್ರಿಂದ ಸಬರಿಮಲೆ ಸೀಸನ್ ಇಲ್ಲದೆ ಇರೋದ್ರಿಂದ, ಸೊ ಅದು ಒಂದು ರೀಸನ್ ಇದೆ. ಸೊ ಕೋವಿಡ್ ಇಂದ ತುಂಬಾ ಕಷ್ಟ ಎಲ್ಲಾ ಕಡೆ. ಭತ್ತವನ್ನು ಮಾರಾಟ ಮಾಡ್ತೀರಿ? ಹುಲ್ಲನ್ನು ಮಾರ್ಬಿಟ್ಟು ಮೊದಲು ನಮ್ಗೆ ನಮ್ದು ಸ್ವಂತ ಹಸು ಇದ್ದಾಗ ನಾವು ನಮ್ಗೆ ವರ್ಷಕ್ಕೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಬಾಕಿ ಇರೋದನ್ನ ಮಾರ್ತಾ ಇದ್ವಿ, ಬಟ್ ಇವಾಗ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ಮಾರ್ಬಿಡ್ತೀವಿ. ಮೊದಲು ಕೊಡಗಿನಲ್ಲಿ ಹುಲ್ಲನ್ ಮನೆ ಕೂಡ ಇತ್ತಲ್ವ ಸರ್, ಇತ್ತೀಚಿನ ದಿನಗಳಲ್ಲೇ ಒಳ್ಳೆ ಐಷಾರಾಮಿ ಮನೆಗಳನ್ನ ಕಟ್ಕೊಂಡಿದ್ದಾರೆ, ಎಲ್ಲ ಹುಲ್ಲನ್ ಮನೆಯಲ್ಲೇ ಇದ್ದಿದ್ದು ತುಂಬಾ ಜನ. ಈಗ ನೀವು ನೋಡಿರ್ಬೋದು ಟೂರಿಸಂ ಬೆಳೆದ್ಮೇಲೆ ಈಗ ಕಾಟೇಜ್ಗಳು ಕಟ್ತಾರೆ, ಅದ್ರ ಮೇಲೆ ಹುಲ್ಲು ಹಾಕಿ ಬಿಟ್ಬಿಡ್ತಾರೆ. ಮೊದಲು ಭತ್ತದ ಕೃಷಿ ಕಡೆ ಒಲವು ಇದ್ದಾಗ ತೋಟಗಳು ಕಮ್ಮಿ ಇತ್ತು, ಆಗ ಆನೆಗಳು ಓಡಾಡಕ್ಕೆ ದಾರಿ ಇತ್ತು. ಈಗ ನಮ್ಮ ಸ್ವಂತ ಜಾಗದಲ್ಲಿ ನಾವು ತೋಟ ಮಾಡಿದಾಗ ಆ ಆನೆ ಹೋಗಕ್ಕಿರೋ ಜಾಗನ ನಾವು ಬಂದ್ ಮಾಡಿದಾಗ ಅದಕ್ಕೆ ಡಿಸ್ಟರ್ಬ್ ಆದಾಗ ಬೇರೆ ಬೇರೆ ಬೇರೆ ಕಡೆಗೆ ಹೋಗ್ಬಿಡುತ್ತೆ. ಭತ್ತವನ್ನ ಮತ್ತು ಹುಲ್ಲನ್ನ ಒಬ್ಬರಿಗೆ ಮಾರಾಟ ಮಾಡ್ತೀರ ಅಥವಾ ಪರಿಸ್ಥಿತಿ ನೋಡ್ಕೊಂಡು ಬೇರೆ ಬೇರೆ ಕೊಡ್ತೀರ? ಇಲ್ಲ, ಭತ್ತ ಒಬ್ಬರಿಗೆ ಕೊಟ್ಬಿಡ್ತೀನಿ, ಯಾಕಂದ್ರೆ ಅದನ್ನ ಸುಮ್ನೆ ಅದು ಲಾರ್ಜ್ ಹ್ಯೂಜ್ ಕ್ವಾಂಟಿಟಿ ಇದ್ದಾಗ ನಾವು ಕೊಟ್ಬಿಡ್ಬೋದು. ಬಟ್ ಹುಲ್ಲು ಮಾತ್ರ ಅವತ್ತಿನ ಮಾರ್ಕೆಟ್, ಈಗ ಹೇಳ್ತಾರೆ ಒಂದ್ ಕಂತೆಗೆ ಇಷ್ಟು ಅಂತ ಇರುತ್ತಲ್ವಾ, ಯಾರು ಜಾಸ್ತಿ ಕೊಡ್ತಾರೆ ಅವ್ರಿಗೆ ಕೊಡ್ತೀವಿ, ಅದ್ರಲ್ಲಿ ನಮ್ಗೇನ್ ತೊಂದರೆ ಬರೋದಿಲ್ಲ. ಅಂದ್ರೆ ಕಟಾವಾದ ತಕ್ಷಣ ನೀಟಾಗಿ ಒಣಗಿಸ್ಬಿಟ್ಟು ಮಾರಾಟ ಮಾಡ್ತೀರಾ ಅಥವಾ ಹೇಗೆ? ಕಟಾವಾದ್ಮೇಲೆ ಭತ್ತ ಎಲ್ಲ ಬೇರೆ ಮಾಡಿ ಹುಲ್ಲು ಕಂತೆ ಕಟ್ಸ್ತೀವಲ್ಲ, ಕಟ್ಟಾದ್ಮೇಲೆ ಅಲ್ಲಿ ಇಟ್ಟಿರ್ತೀವಿ ಗದ್ದೆಯಲ್ಲಿ. ಕೆಲವು ಸಂದರ್ಭದಲ್ಲಿ ಆವಾಗ್ಲೇ ಬಂದು ಕೇಳ್ತಾರೆ ತಗೊಳ್ತೀವಿ ಅಂತ. ಸೊ ನಮ್ಗೆ ಪರವಾಗಿಲ್ಲ ಇದು ಒಳ್ಳೆ ರೇಟ್ ಇದೆ ಅಂತ ಹೇಳಿದ್ರೆ ಕೊಟ್ಬಿಡ್ತೀವಿ, ಇಲ್ಲಾಂದ್ರೆ ಒಂದ್ 2 ತಿಂಗಳು ವೇಟ್ ಮಾಡ್ತೀವಿ. ಕೆಲವರು ಮೇ ಗಂಟಾನು ವೇಟ್ ಮಾಡ್ತಾರೆ ಒಳ್ಳೆ ರೇಟ್ ಸಿಗುತ್ತೆ ಅಂತ. ಸಿಗುತ್ತೆ, ಇಟ್ಟರೆ ಒಂದು 4-5 ರೂಪಾಯಿ ಜಾಸ್ತಿ ಸಿಗುತ್ತೆ ಬೇರೆ ಸಂದರ್ಭಕ್ಕಿಂತ. ಆದ್ರೆ ಶೇಖರಣೆ ಮಾಡಿದಾಗ ನಾವು ಅದನ್ನ ಜೋಡಿಸಿರ್ತೀವಲ್ವ, ಅವಾಗ ಕೆಳಗಡೆನೂ ಮೇಲೇನು ಸ್ವಲ್ಪ ಒಂದು 300-400 ಕಂತೆ ಹೋಗ್ಬಿಟ್ಟಿರುತ್ತೆ. ಸಾಲ ಅಷ್ಟೊಂದು ನೋಡ್ಕೋಬೇಕು. ಗದ್ದಲ ಹಿಡಿತದೆ? ಗದ್ದಲ ಹಿಡಿತದೆ. ಅಲ್ಲ, ಕೆಳಗಡೆಗೆ ನೀವು ಕಲ್ಲು ಈ ಅಲಗೆ ಎಲ್ಲ ಇಟ್ಟು ಮಾಡಬಹುದು, ಬಟ್ ಮೇಲಕ್ಕೆ ನೀವು ಪ್ಲಾಸ್ಟಿಕ್ ಒದಕ್ಕೆ ಹಾಕ್ಬೇಕು. ಆದ್ರೂ ಮಳೆ ಬಂದಾಗ ಸ್ವಲ್ಪ ನೀರ್ ಸೇರ್ಕೊಂಡ್ರೆ ಅದು ಹಾಳಾಗುತ್ತೆ. ಬಟ್ ಆದ್ರೂ ಇಟ್ಟರೆ ನಿಮ್ಗೆ ಪ್ರಯೋಜನ ಇದೆ, ಏನ್ ತೊಂದರೆ ಇಲ್ಲ. ನಾನು ನಮ್ಗೆ ಊಟಕ್ಕಿರೋದನ್ನ ಮಾತ್ರ ನಾನು ಒಣಗಿಸಿ ದಾಸ್ತಾನು ಮಾಡ್ಕೊಳ್ತೀನಿ. ಸ್ವಲ್ಪ ಮನೇಲಿ ಇಟ್ಟಿರ್ತೀನಿ, ಕೆಲವನ್ನ ನಮ್ಮ ಫೆಡರೇಷನ್ ಮಿಲ್ ಇದೆ ಅಲ್ಲಿ ವರ್ಷಕ್ಕೆ ಇಷ್ಟು ಅಂತ ಒಂದು ಚೀಲಕ್ಕೆ ಕೊಟ್ರೆ ಅವ್ರು ಶೇಖರಣೆ ಮಾಡ್ಕೊಳ್ತಾರೆ. ಸೊ ಅಲ್ಲಿ ಇಟ್ಟಾಗ ಅವರೇ ನಮ್ಗೆ ಯಾವಾಗ ಮನೆಗೆ ಅಕ್ಕಿ ಬೇಕು ಅವ್ರಿಗೆ ಹೇಳಿದ್ರೆ ನಮ್ಗೆ ಎಷ್ಟು ಚೀಲ ಬೇಕು ಅಷ್ಟನ್ನ ಮಾಡಿ ನಮ್ಗೆ ಇಟ್ಟಿರ್ತಾರೆ. ಸೊ ಎರಡ್ ತರನು ಇದೆ, ಭತ್ತದ ಕಾಳು ಮತ್ತು ಭತ್ತದ ಹುಲ್ಲು. ಇದನ್ನು ಮಾರಾಟ ಮಾಡಿ ಆಳು ಕಾಳುಗಳದ್ದು ಖರ್ಚು, ಗೊಬ್ಬರ ಮತ್ತೊಂದು ಮಗದೊಂದನ್ನೆಲ್ಲ ನೋಡ್ಕೊಂಡ್ರೆ 12 ಎಕರೆಗೆ ಎಷ್ಟು ಉಳಿತದೆ ಅಂತ ಅನ್ಕೊಂಡು ಕುತೂಹಲದಿಂದ ನಮ್ಮ ಕೇಳುಗರು ಗಮನಿಸ್ತಾ ಇರಬೇಕು. ಅಲ್ಲ, ಅದು ಎಷ್ಟು ಉಳಿತದೆ ಅಂತ ಹೇಳಕ್ಕೆ ಆ ಸಂದರ್ಭದ ರೇಟ್ ಅಲ್ಲಿ ಗೊತ್ತಾಗುತ್ತೆ ಸರ್, ಬಟ್ ನಷ್ಟ ಅಂತೂ ಆಗುತ್ತೆ. ವರ್ಷಕ್ಕೆ ಪೂರ್ತಿ ಇರುವಂತ ಅಕ್ಕಿ ಇರುತ್ತೆ, ಶುಂಠಿ ಅದೆಲ್ಲ ಬೆಳೆದು ಜನರಿಗೆ ಈ ವಾಣಿಜ್ಯ ಬೆಳೆಯಲ್ಲಿ ಲಾಭ ಅಂತ ಅನ್ಕೊಂಡಿದೆ. ಈಗ ಕೋಳಿ ಚಿನ್ನದ ಮೊಟ್ಟೆ ಇಟ್ಟ ಲೆಕ್ಕ, ಭತ್ತದ ಗದ್ದೆ ಕೋಳಿ, ಸೊ ಹಾಗಾಗಿ ಅದ್ರ ಇಟ್ಟ ಮೊಟ್ಟೆನ ನಾವು ತಿಂದ್ಕೊಂಡಿರೋದು ಒಳ್ಳೇದು. ಅದಕ್ಕೆ ನಾವು ಕೋಳಿನೇ ಕೊಂದ್ಬಿಟ್ರೆ ಕಷ್ಟ ಆಗುತ್ತೆ. ಈಗ ಏನ್ ಗೊತ್ತಾ ಸರ್, 1 ವರ್ಷ ನೀವು ಭತ್ತದ ಗದ್ದೆನ ನಡೆದ ಬಿಟ್ಬಿಟ್ರೆ ಮುಂದಿನ ವರ್ಷಕ್ಕೆ ಅದನ್ನ ನಿಮ್ಗೆ ರೆಡಿ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ, ಮತ್ತೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ತುಂಬಾ ಜನರಿಗೆ ಅದೇ ಆಗಿರೋದು. ಕೋವಿಡ್ ಬಂದ್ಮೇಲೆ ತುಂಬಾ ಕೊಡಗಿನ ಯುವಕರು ಆಗಿದ್ದವರೆಲ್ಲ ಬಂದು ಈಗ ಸಾಗುವಳಿಯಲ್ಲಿ ತುಂಬಾ ಜನ ತೊಡಗಿಸ್ಕೊಂಡಿದ್ದಾರೆ. ಅದೊಂದು ಆಶಾದಾಯಕ ಬೆಳವಣಿಗೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದನ್ನ ಹಂಗೆ ಮುಂದುವರ್ಸ್ಕೊಂಡು ಹೋದ್ರೆ ಕೊಡಗು ಜಿಲ್ಲೆಗೂ ತುಂಬಾ ಒಳ್ಳೇದು ಅಂತ ನಾನು ಅನ್ಕೊಂಡಿದ್ದೀನಿ. ನೀವು ಹೇಳಿದಂಗೆ ಹಿಂದಿನ ಒಂದು ಸಂಪ್ರದಾಯ, ಹಿಂದಿನ ಜೀವನ ಶೈಲಿಯನ್ನ ಮತ್ತೆ ಈಗಿನ ಯುವಕರು ಇಷ್ಟಪಟ್ಟು ಸ್ವೀಕರಿಸ್ತಾ ಇರುವಾಗ ಕೃಷಿದು ಹಾಗೆ. ಹೌದು, ಎಲ್ಲೇ ಹೋದ್ರೆ ಮತ್ತೆ ವಾಪಸ್ ಬರ್ತಾರೆ. ನೋಡಿ, ಸಾಂಪ್ರದಾಯಿಕವಾಗಿ ಅಕ್ಕಿ ಬೆಳೆಯುವಂತ ಜಿಲ್ಲೆ ಇದು. ಸೊ ಅದನ್ನು ಬಿಟ್ರೆ ನಮ್ಮ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಹವಾಮಾನ ವೈಪರೀತ್ಯಗಳು ಕಂಡಾಗಬಹುದು, ನೀರಿನ ಕೊರತೆ ಕಾಣಬಹುದು. ನಾವು ಈಗ ತುಂಬಾ ಜನ ಹೇಳೋದ್ ನೀವು ಕೇಳಿರ್ಬಹುದು, ಕಾಫಿ ಏನು ಲಾಭ ಇಲ್ಲ ಸರ್, ಬರೀ ಲೇಬರ್ಸ್ಗೆ ಹೋಗುತ್ತೆ ಅಂತ. ಅದೇ ರೀತಿ ಇದನ್ನ ಬೆಳೆಸಬಹುದು. ನೆಟ್ ಮೇಲೆ ಎರಡ್ ಮೂರ್ ವರ್ಷ ನಾಲ್ಕಾರು ವರ್ಷ ಕಾಯ್ಬೇಕು. ಏಳು ವರ್ಷ ಕಾಯ್ಬೇಕು ಸರ್. ಅಲ್ಲ ಈಗ ಅರಿಬೇಕಾದ್ರೆ ಎರಡ್ ಮೂರ್ ವರ್ಷ ಎಷ್ಟಾದ್ರೂ ನಿಮ್ಗೆ ಅದೊಂದು ಕಾಣ್ಬೇಕು ಅಂತಂದ್ರೆ ಒಂದ್ ಐದಾರು ವರ್ಷ ವರ್ಷ ಬೇಕೇ ಬೇಕು. ಆಮೇಲೆ ವರ್ಷ ವರ್ಷನೂ ಏನಾಗುತ್ತೆ ಏನಾಗುತ್ತೆ ಅನ್ನೋ ಒಂದು ಕುತೂಹಲ ಇದೇ ಇರುತ್ತೆ. ರೇಟ್ ಏನ್ ಬರುತ್ತೆ, ಮಳೆ ಬಂದ ತಕ್ಷಣ ಡ್ರಾಪಿಗ್ ಸಿದ್ಯಾ, ಇದೇ ಚರ್ಚೆ ಎಲ್ಲೋದ್ರು ನಿಮ್ ಬತ್ತದ ಹಾಗಲ್ಲ, ಮಳೆ ಬಂದೇ ಬರುತ್ತೆ, ಬೆಳೆ ಬಂದೇ ಬರುತ್ತೆ, ಹೌದು ಕೈ ಸೇರೆ ಸೇರುತ್ತೆ, ಏನೋ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಈಗ ನಾವು ಹವಾಮಾನ ವೈಪರೀತ್ಯ ಆದಾಗ ಸರ್ಕಾರದ ಇದರಲ್ಲಿ ಬೇರೆ ಬೇರೆ ತಳಿಗಳಿದಾವೆ, ನೀರ್ ಕಮ್ಮಿ ಇದ್ರೆ ಯಾವ ತಳಿ ಹಾಕ್ಬೇಕು, ಅದನ್ನ ನಾವು ಮುಂದಕ್ಕೆ ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು. ಈಗ ಸದ್ಯಕ್ಕೆ ನಾವು ಸಾಂಪ್ರದಾಯಿಕವಾಗಿ ಏನ್ ಬೆಳೆಸ್ತಾ ಇದ್ದೀವಿ ಅದನ್ನ ಬೆಳೆಸ್ತಾ ಇದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಕಂಡಿಡಿದ್ರೆ ನಾವು ಅದನ್ನ ಮಾಡಬಹುದು ಅಂತ. ನಿಜ ನಿಜ, ಬಹಳ ಸಂತೋಷ ಆಯ್ತು ಜಗದೀಶನ್ ಅವರೇ. ಸರ್, 12 ಎಕರೆಯಲ್ಲಿ ಈಗಲೂ ಭತ್ತವನ್ನ ಸಾಗುವಳಿ ಮಾಡ್ತಾ ಇದೀರಿ, ಮತ್ತೆ ಒಂಥರ ಅದರ ಮೇಲಿರುವ ಮಮತೆ ಪ್ರೀತಿ ಗೌರವ ಒಂಥರ ಹೇಳಲಿಕ್ಕೆ ಆಗುದಿಲ್ಲ, ಅಷ್ಟೊಂದು ಅಟ್ಯಾಚ್ಮೆಂಟ್. ಹೌದು, ಅಟ್ಯಾಚ್ಮೆಂಟ್ ಇರುತ್ತೆ ಸರ್. ಒಂಥರ ಸೂಕ್ಷ್ಮತೆ ಇದೆಯಲ್ಲ, ಅದು ದುಡ್ಡಿನ ಮುಂದೆ ದೊಡ್ಡದೆ, ದುಡ್ಡು ಎಷ್ಟೋ ಸಾರಿ ಬೇಕಾಗಿಲ್ಲ ಅಥವಾ ಸ್ವಲ್ಪ ಎದುರು ನಡೀತದೆ ಇಲ್ಲದ್ರು ನಡೀತದೆ, ಅದು ನಮಗಿರುವ ಕಳಕಳಿ ಪ್ರೀತಿ ವಿಶ್ವಾಸ ಇದೆಯಲ್ಲ, ಅದು ಬಹಳ ದೊಡ್ಡದು. ನಿಮ್ಮ ಹತ್ರ ದುಡ್ಡಿದೆ ಅಂತೇಳಿ ನಾನೇನು ಇದ್ ಮಾಡಕ್ಕಾಗಲ್ಲ ಸರ್, ನನಗೆ ಎಷ್ಟು ಬೇಕು ಅಷ್ಟು ದುಡ್ಕೊಂಡು ನನ್ನ ಖುಷಿಯಲ್ಲಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಎಷ್ಟೋ ಸರಿ ದುಡ್ಡು ಬಂದಾಗ್ಲೇನೆ ಏನೇನೋ ಸಮಸ್ಯೆಗಳಾಗಿದ್ದಾವೆ, ದುಡ್ಡಿಲ್ದಾಗ ಏನೇನ ಆಗಿಲ್ಲ. ಹೌದು, ಹಾಗೆ ಹಾಗಾಗಿ ಒಳ್ಳೇದಾಗ್ಲಿ, ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ ಸರ್. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ವಿರಾಜಪೇಟೆ ತಾಲೂಕು ಮಗ್ಗಲು ಗ್ರಾಮದ ಪುಲಿಯಂಡ ಜಗದೀಶ್ ಅವರ ಭತ್ತದ ಕೃಷಿಯಲ್ಲಿನ ಅನುಭವಗಳನ್ನ ಆಲಿಸಿಕೊಂಡ್ರಿ. ಅವರ ಸಂಖ್ಯೆ ಹೀಗಿದೆ, 9887 85 7 8 5 7 9 8 5 7 8 5 7 9. ಬೆವರಿನ ಹನಿಗಳ ಪ್ರತಿಫಲವೇ ದವಸದ ರಾಶಿಯು, ನೆಲದಲೆ ಅಡಗಿದ ರೈತನಿಗೆ. ಇದುವರೆಗೆ ಭತ್ತ ಚಿತ್ತ ಕಾರ್ಯಕ್ರಮ ಬಿತ್ತರವಾಯಿತು. ಕೊನೆ ಕೊನೆ ಕಡಿ ಕಡಿ ನಿರ್ಮಾಣ ವಿಜಯ್ ಅಂಗಡಿ, ಚಿಂತೆ ಎಲ್ಲ ಸುಳಿ ಸುಳಿ ತುಡಿದ ಕೈಗೆ ಕಡಗ ಹಾಕೋ ಭೂಮಿ. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ನಿರತ ಮಹಿಳೆಯರನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ, ಮಡಿಕೇರಿ ತಾಲೂಕು ಮೂರ್ನಾಡು ಬಳಿ ತೋಟ ಮಾಡಿರುವ ವಿ ದೀರ್ಘಕೇಶಿ ಶಿವಣ್ಣ ಅವರೊಂದಿಗಿನ ಮಾತುಕತೆ ಪ್ರಸಾರವಾಗಲಿದೆ. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಧೂಮಪಾನದ ವ್ಯಸನ, ತೆಗೆದುಕೊಳ್ಳುವ ಆ ಪ್ರತಿಯೊಂದು ಉಸಿರು ಮಾರಣಾಂತಿಕವಾಗಿರುತ್ತದೆ. ಧೂಮಪಾನ ಮಾಡುವುದರಿಂದ ಹೃದಯಾಘಾತ ಮತ್ತು ಇನ್ನು ಹಲವಾರು ಅಪಾಯಕಾರಿಯಾದ ಕಾಯಿಲೆಗಳು ಉಂಟಾಗಬಹುದು, ಹಾಗೂ ಇದರಿಂದ COVID-19 ಆಗುವ ಅಪಾಯವೂ ಸಹ ಬಹಳಷ್ಟು ಪಾಲು ಹೆಚ್ಚಾಗುತ್ತದೆ. ತಂಬಾಕು ಸೇವನೆಯಿಂದ ಕೆಲವು ಕ್ಷಣಗಳಿಗೆ ದೊರಕುವ ಮಜಾ ನಿಮ್ಮ ಮತ್ತು ನಿಮ್ಮ ಕುಟುಂಬಕ್ಕೆ ಆಗಬಹುದು ಒಂದು ಸಜಾ. ತಂಬಾಕುಗಳನ್ನು ಹಿಂದೆ ಬಿಟ್ಟು ಬಿಡಿ. ಹೆಚ್ಚಿನ ಮಾಹಿತಿ ಮತ್ತು ನೆರವಿಗಾಗಿ 1800-112-3356 ಈ ಶುಲ್ಕರಹಿತ ಸಂಖ್ಯೆಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ನೀಡಲಾಗಿದೆ. ಓ ಶಂಕ್ರಪ್ಪ, ದನ ಕರುಗಳನ್ನ ಕಾಲ್ಬಾಯಿ ರೋಗದಂತ ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡೋಕೆ ಸರ್ಕಾರದವರು ಉಚಿತವಾಗಿ ಚುಚ್ಚುಮದ್ದು ಹಾಕಿಸ್ತಾ ಇದ್ದಾರೆ ಅಂತ ಕೇಳಿದೆ. ಹೌದ್ ರಾಮಣ್ಣ, ಪ್ರಧಾನ ಮಂತ್ರಿ ಅವರು ಹೇಳಿದಾರೆ ಅಂತೀನಿ. ಭಾರತ ಗ್ರಾಮೀಣ ಜೀವನ ಅರ್ಥ ವ್ಯವಸ್ಥಾ ಪಶು ಧನ್ ಕಾ ಬಿಮಾರ್ ಹೋಣ ಇತ

ಹಣ್ಣುಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ, ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಮನೆ ಕಟ್ಟೋಕೆ ಸೈಟ್ ಸ್ಕ್ವೇರ್ ಫೀಟ್ಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ಕೇವಲ 1,199 ರೂಪಾಯಿಯಿಂದ ಪ್ರಾರಂಭ. ಆಶ್ಚರ್ಯ ಅನಿಸುತ್ತಲ್ವಾ? ಆದ್ರೂ ನಿಜ, ಭಾರತದ ಮುಂಚೂಣಿಯಲ್ಲಿರುವ ಸ್ಯಾನ್ ಸಿಟಿ ಡೆವಲಪರ್ಸ್ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದಲ್ಲಿ ನಿಮಗೆ ಇಂಥ ಸೈಟ್ ನೀಡ್ತಾ ಇದ್ದಾರೆ. ನಿಮ್ಮ ಕನಸಿನ ಸೈಟ್ ನ ವಿವರಗಳಿಗೆ ಕಾಲ್ ಮಾಡಿ 9243-00-2323. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi. Palace Toyota. Near Kaveri Hall. CV Shankar Road. Madikeri. Call 7022-67-1919. ಹಾಕತ್ತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಇದೇ 14ರಂದು ಭಾನುವಾರ ಬೆಳಿಗ್ಗೆ 9:30 AM ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಡಾಕ್ಟರ್ ಸಿಆರ್ ಪ್ರಶಾಂತ್ ಅವರ ನೇತೃತ್ವದಲ್ಲಿ ನಡೆಸಲಾಗುವುದು. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕೊಡಗು ಗೌಡ ನಿವೃತ್ತ ನೌಕರರ ಸಂಘದ ಪ್ರಕಟಣೆ ಕೋರಿದೆ. ಪಿಯುಸಿ ಪೂರೈಸಿದ ಕೊಡಗಿನ ವಿದ್ಯಾರ್ಥಿಗಳೇ, ನಿಮಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡುವ ಆಸಕ್ತಿ ಇದೆಯೇ? ಹಾಗಿದ್ದರೆ ಮಡಿಕೇರಿಯಲ್ಲಿ ಮಂಗಳೂರು ಯೂನಿವರ್ಸಿಟಿ ಅಂಗೀಕೃತ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ನಿಮ್ಮ ಆಯ್ಕೆಯಾಗಿರಲಿ. ನುರಿತ ಶೆಫ್ಗಳಿಂದ ಗುಣಮಟ್ಟದ ಬೋಧನೆ, ಕೋರ್ಸ್ ನಂತರ ಪ್ರಸಿದ್ಧ ಹೋಟೆಲ್ ರೆಸಾರ್ಟ್ಗಳಲ್ಲಿ ಖಚಿತ ಉದ್ಯೋಗದ ಅವಕಾಶ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ವಯ ಪ್ರಥಮ ವರ್ಷ ಪೂರೈಸಿದಲ್ಲಿ ಸರ್ಟಿಫಿಕೇಟ್, ದ್ವಿತೀಯ ವರ್ಷ ಪೂರೈಸಿದರೆ ಡಿಪ್ಲೊಮಾ, ತೃತೀಯ ವರ್ಷ ಪೂರೈಸಿದಲ್ಲಿ ಡಿಗ್ರಿ, ನಾಲ್ಕನೇ ವರ್ಷ ಪೂರೈಸಿದರೆ ಡಿಗ್ರಿ ವಿತ್ ಹಾನರ್ಸ್ ಪದವಿ ನೀಡಲಾಗುವುದು. ಅಡ್ಮಿಷನ್ಗೆ ಕೊನೆಯ ದಿನಾಂಕ ನವೆಂಬರ್ 25. ನಿಮ್ಮ ಹಾಸ್ಪಿಟಾಲಿಟಿ ಕನಸನ್ನು ನನಸಾಗಿಸಲು ಅಡ್ಮಿಷನ್ ಮತ್ತು ವಿವರಗಳಿಗೆ ಸಂಪರ್ಕಿಸಿ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ ಸೈನ್ಸ್, ಚರ್ಚ್ಸೈಡ್ ಕಾಂಪ್ಲೆಕ್ಸ್, ಟೋಲ್ಗೇಟ್, ಮಡಿಕೇರಿ. ಕಾಲ್ 9448370818. ಮದೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ನಾಳೆ ಶುಕ್ರವಾರ ಪೂರ್ವಾಹ್ನ 11 AM ಸಂಘದ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಶ್ರೀ ಧನಂಜಯ ಅಗುಳಿ ಖಜೆ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಗುವುದು. ಸಂಘದ ಸದಸ್ಯರು ಮಹಾಸಭೆಗೆ ಆಗಮಿಸುವಂತೆ ಸಂಘದ ಅಧ್ಯಕ್ಷರು, ಆಡಳಿತ ಮಂಡಳಿಯವರು, ಸಿಬ್ಬಂದಿ ವರ್ಗದವರು ಕೋರಿದ್ದಾರೆ. ಕಡಗದಾಳು ಇಜ್ನಿಯೋಳವಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕಡಗದಾಳು ಇದರ ವಾರ್ಷಿಕ ಮಹಾಸಭೆ ಇದೇ ದಿನಾಂಕ 13ರಂದು ಶನಿವಾರ ಪೂರ್ವಾಹ್ನ 10:00 AM ಸಂಘದ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಕೆಚ್ಚೆಟ್ಟಿರ ಬಿದ್ದಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಂಘದ ಸರ್ವ ಸದಸ್ಯರು ಸಭೆಯಲ್ಲಿ ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಸಂಘದ ಆಡಳಿತ ಮಂಡಳಿ ಕೋರಿದೆ. ಗೋಣಿಕೊಪ್ಪ 60 ಉಕ್ಲುವಿನಲ್ಲಿರುವ ಸರ್ವದೈವತ ಆಂಗ್ಲ ಮಾಧ್ಯಮ ಶಾಲೆ ಎಲ್ಲಾ ಮೂಲಭೂತ ಸೌಕರ್ಯ ಹೊಂದಿದ್ದು ಇಲ್ಲಿ ಇದೀಗ ಪ್ರಸಕ್ತ ವರ್ಷದ ಎಲ್ಕೆಜಿ ತರಗತಿಗೆ ಪ್ರವೇಶತಿ ಆರಂಭವಾಗಿದೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೂಡಲೇ ಭೇಟಿ ನೀಡಿ ಸರ್ವದೈವತ ಆಂಗ್ಲ ಮಾಧ್ಯಮ ಶಾಲೆ 60 ಉಕ್ಲು ಗೋಣಿಕೊಪ್ಪ. ಸ್ವಾಮಿ ಕಲ್ಕುಡ ಕಲ್ಲುರ್ಟಿ ಮತ್ತು ಸ್ವಾಮಿ ಕೊರಗಜ್ಜ ದೇವಸ್ಥಾನ ಇಂದ್ರಪ್ರಸ್ಥ ನಗರ ಹೆಬ್ಬೆಟ್ಟಗೇರಿ ಮಡಿಕೇರಿ. ಇದರ 4ನೇ ವರ್ಷದ ದೈವದ ಕೋಲೋತ್ಸವ ಇದೇ ನವೆಂಬರ್ 16ರಂದು ಮಂಗಳವಾರ ಸಂಜೆ 6 ಗಂಟೆಗೆ ನಡೆಯಲಿದೆ. 21ರಂದು ಭಾನುವಾರ ದೈವಗಳಿಗೆ ಅಗಿಲು ಸೇವೆ ಸಂಜೆ 6 ಗಂಟೆಗೆ ನಡೆಯಲಿದೆ. ಸರ್ವ ಭಕ್ತಾದಿಗಳಿಗೆ ಆದರದ ಸ್ವಾಗತ. ನಾಪೋಕ್ಲು ಎಂಪಿ ಸ್ಟೋರ್ನಲ್ಲಿ ದೀಪಾವಳಿಯಿಂದ ಹುತ್ತರಿಯವರೆಗೆ 500 ರೂಪಾಯಿ ಖರೀದಿಗೆ ವಿಶೇಷ ಕೂಪನ್. ಎಲ್ಲಾ ಖರೀದಿಯ ಮೇಲೆ ಶೇಕಡ 10ರಿಂದ 20ರವರೆಗೆ ಡಿಸ್ಕೌಂಟ್. ಎಂಪಿ ಸ್ಟೋರ್, ಬ್ರಹ್ಮಗಿರಿ ಕಾಂಪ್ಲೆಕ್ಸ್, ನಿಯರ್ ಬಸ್ ಸ್ಟ್ಯಾಂಡ್, ನಾಪೋಕ್ಲು. ನಿಮ್ಮ ಮಕ್ಕಳು MBA ಕೋರ್ಸ್ ಮಾಡುವ ಆಸಕ್ತಿ ಹೊಂದಿದ್ದಾರೆ? ಹಾಗಿದ್ರೆ ಬೆಂಗಳೂರಿನ ಪೀಣ್ಯ ಸೆಕೆಂಡ್ ಸ್ಟೇಜ್ ನಲ್ಲಿದೆ ಶುಶ್ರುತಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್. ವಿದ್ಯಾರ್ಥಿಗಳಿಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಹೊಂದಿರುವ, ಕೇವಲ MBA 2 ವರ್ಷಗಳ ಪೂರ್ಣಾವಧಿ ಶಿಕ್ಷಣವನ್ನು ಹೊಂದಿರುವ ಬೆಂಗಳೂರು ವಿಶ್ವವಿದ್ಯಾಲಯ ಅಂಗೀಕೃತ ಕಾಲೇಜು. ಅಡ್ಮಿಷನ್ ಆರಂಭಗೊಂಡಿದೆ. ಸಂಪರ್ಕಿಸಿ ಡಾಕ್ಟರ್ ಮಂದರ್ ನಮ್ಮಕಾಟಿರ. ಕಾಲ್ 9741-86-4856. ಮದುವೆ ಹಾಗೂ ಇನ್ನಿತರ ಸಮಾರಂಭಗಳಿಗೆ ಬೇಕಾದ ಎಲ್ಲಾ ರೀತಿಯ ಮಕ್ಕಳ, ಮಹಿಳೆಯರ, ಪುರುಷರ ಬಟ್ಟೆಗಳಿಗಾಗಿ ಭೇಟಿ ಕೊಡಿ ಅಭಿಷೇಕ್ ಸಿಲ್ಕ್ಸ್ ಅಂಡ್ ಸೆಲೆಕ್ಷನ್ಸ್, ಸತ್ಯನಾರಾಯಣ ಕಾಂಪ್ಲೆಕ್ಸ್, ವಿರಾಜಪೇಟೆ. ಗೋಣಿಕೊಪ್ಪ ಮುಖ್ಯ ರಸ್ತೆಯಲ್ಲಿರುವ ಕೋಟಕಲ್ ಆಯುರ್ವೇದ ಶಾಲೆಯಲ್ಲಿ ಎಲ್ಲಾ ತರಹದ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಸಂಪರ್ಕಿಸಿ ಮೊಬೈಲ್ 8050196200. ಕೋಳಿಬೈಲು ಕುಟುಂಬಸ್ಥರು ತಾವೂರು ಗ್ರಾಮದಲ್ಲಿರುವ ಐನ್ ಮನೆಯಲ್ಲಿ ಶ್ರೀ ವೆಂಕಟರಮಣ ದೇವರ ಹರಿಸೇವೆಯನ್ನು ಇದೇ 13ರಂದು ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಹಾಗೂ ದೈವಗಳ ಕೋಲವನ್ನು 14ರಂದು ಭಾನುವಾರ ಬೆಳಿಗ್ಗೆ 8 ಗಂಟೆಯಿಂದ ನಡೆಸಲು ತೀರ್ಮಾನಿಸಿದ್ದಾರೆ. ಕುಟುಂಬಸ್ಥರು, ತವರು ಮನೆ ಹೆಣ್ಣು ಮಕ್ಕಳು, ಬಂಧು ಮಿತ್ರರು, ಊರಿನವರೆಲ್ಲ ಬಂದು ಪಾಲ್ಗೊಳ್ಳುವಂತೆ ಕೋಳಿಬೈಲು ಕುಟುಂಬಸ್ಥರು ಕೋರಿದ್ದಾರೆ. ಆತ್ಮೀಯ ಕೇಳುಗರೆ, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಶನಿವಾರ ಬೆಳಿಗ್ಗೆ 9 ಗಂಟೆಗೆ ಚಿಣ್ಣರ ಲೋಕದಲ್ಲಿ ಮಕ್ಕಳಿಗಾಗಿ ಕಥೆ ಪ್ರಸಾರವಾಗಲಿದೆ. ಕೇಳಿ ಕೇಳಿಸಿ ಮತ್ತೂರು ಸುಬ್ಬಣ್ಣ ಅವರ ಆಯ್ದ ಮಕ್ಕಳ ಕಥೆಗಳು ಚಿಣ್ಣರ ಲೋಕದಲ್ಲಿ. ಕೇಳುಗರೆ, ಇಂದು ರಾತ್ರಿ 9 ಗಂಟೆಗೆ ಯಕ್ಷಗಾನ ತಾಳಮದ್ದಳೆ, ಪ್ರಸಂಗ ತರಣಿ ಸೇನಾ ಕಾಳಗ, ನಡೆಸಿಕೊಡುತ್ತಾರೆ ನೀಲಾ ಅವರ ಲಕ್ಷ್ಮೀನಾರಾಯಣ ರಾವ್ ಮತ್ತು ಬಳಗ. ನಿಧನ ಸುದ್ದಿ. ಟಿ ಶೆಟ್ಟಿಗೇರಿ ಶ್ರೀಮಂಗಲತ್ರ ചങ്കുലണ്ട പൌത്തി മാദപ്പ ഇണ്ട മൂവ് ചങ്കുലണ്ട സാബു ചങ്കപ്പ എങ്ക ഇന്ന് മരണപ്പെട്ടത് അറുത്തു ഒമ്പത് വയത്ര ചങ്കുലണ്ട സാബു ചങ്കപ്പ ഇണ്ട ആക്കിരിക്കാര്യ നാളെ മജ്ജന 12 ഗണ്ടക്ക് ചങ്കുലണ്ട ഒക്ക തൂട്ടുകളത്ത് നടപ്പ ഐഗൂരു ഗ്രാമത ദിവംഗത എൻ കെ രാഘവൻ അവര പത്നി കെ രാധാ അവരു ഇന്നു നിധനരാദരു സോമർപേട് താലൂക്ക് ഹിന്ദൂ മലയാള സമാജദ ഉപാധ്യക്ഷ എൻ ആർ ಅಜೇಶ್ ಕುಮಾರ್ ಅವರ ತಾಯಿ 83 ವರ್ಷ ಪ್ರಾಯದ ಕೆಕೆ ರಾಧಾ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಸ್ವಗ್ರಾಮದಲ್ಲಿ ನಡೆಯಲಿದೆ. ಮರಂದೋಡ ಗ್ರಾಮತ್ರ ಪನ್ನಂಗಾಲ ತಮ್ಮೆ ತಿರಿಕೆರ ತಿರೋಳಕಾರ ಉಮ್ಮನಕುಟ್ಟಡ ಬೊಳ್ಳು ಬೆಳ್ಳಪ್ಪ ಅಂಗ ಇಂದು ಮರಣಪಟ್ಟದು. ಅರುತೆಟ್ಟು ಬಯತ್ರ ಉಮ್ಮನಕುಟ್ಟಡ ಬೊಳ್ಳು ಬೆಳ್ಳಪ್ಪ ಅಂಗಡ ಆಕಿರ್ಕಾರ್ಯ ನಾಳೆ ಪಲಾಕ ಮರಂದೋಡ ಗ್ರಾಮತ್ರ ಸ್ವಂತ ಮನೆಯಲ್ಲಿ ನಡಪಾಂದು ಒಕ್ಕಕಾರ ಅರಿಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ನ ಮತ್ತೊಂದು ಶಾಖೆ ನಾಪುಕ್ಲುವಿನ ಡಿಸಿಸಿ ಬ್ಯಾಂಕ್ ಎದುರು ಶುಭಾರಂಭಗೊಂಡಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್, ಕ್ರಾಕರಿ ಅಲ್ಲದೆ ಎಲ್ಲಾ ರೀತಿಯ ಫರ್ನಿಚರ್ಗಳು ವಿಶೇಷ ರಿಯಾಯಿತಿ ದರದಲ್ಲಿ. ಕ್ವಿಕರ್ ಬಜಾರ್ ಡಿಸಿಸಿ ಬ್ಯಾಂಕ್ ಎದುರು ನಾಪುಕ್ಲು ಮತ್ತು ಗೌಳಿಬೀದಿ ಸೆಂಟ್ರಲ್ ಬ್ಯಾಂಕ್ ಹತ್ತಿರ ಮಡಿಕೇರಿ. ಸುದ್ದಿ ಸಮಾಚಾರ ಓದೇನುಳ್ಳ ಚೊಟ್ಟಣ್ಣ ದಿವ್ಯಾ ಪ್ರದೀಪ್. ಕರ್ನಾಟಕ ವಿಧಾನ ಪರಿಷತ್ಗೆ ಆಯ್ಕೆ ಆಯ್ತಿಂಜ ಸುನಿಲ್ ಸುಬ್ರಹ್ಮಣ್ಯ ರೇಂಗಡ ಅಧಿಕಾರಾವಧಿ 2022 ಜನವರಿ 5